ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗುಲಾಬಿ ಬೇಸಾಯ ಕುರಿತು ಡಾಕ್ಟರ್ ಡಿಪಿ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕುಮಾರ್ ಅವರೇ. ನಮಸ್ಕಾರ. ಗುಲಾಬಿ ಮುಖ್ಯವಾದ ಹೂವಿನ ಬೆಳೆ, ಮತ್ತೆ ಇದಕ್ಕೆ ಸಾಧಾರಣವಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದ್ದೇ ಇರುತ್ತೆ, ಮತ್ತೆ ನಮ್ಮ ರೈತರು ಕೂಡ ಇದನ್ನ ಬೆಳೆಯೋದಕ್ಕೆ ಇಷ್ಟಪಡ್ತಾರೆ. ಹೌದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಗುಲಾಬಿಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು. ಪ್ರಾರಂಭದಲ್ಲಿ ಗುಲಾಬಿ ಹೂವಿನ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮಲ್ಲಿರುವಂತಹ ಒಂದು ಧಾರ್ಮಿಕ ಭಾವನೆ ಇರ್ಬೋದು, ಅಥವಾ ಹಬ್ಬ ಹರಿದಿನಗಳಿರ್ಬೋದು, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಹೂಗಳಿಂದ ಪ್ರಾರಂಭ ಮಾಡುವಂಥದ್ದು. ಈ ಒಂದು ದಿಶೆಯಲ್ಲಿ ಗುಲಾಬಿಗೆ ವಿಶೇಷವಾದಂಥ ಸ್ಥಾನಮಾನವಿದೆ. ಅದರಲ್ಲಿ ಈ ಗುಲಾಬಿ ಗಿಡಗಳನ್ನು ಈ ಉದ್ಯಾನವನಗಳಲ್ಲಿ ಬೆಳೆಸಲಿಕ್ಕೆ ನೋಡ್ತೇವೆ, ಮತ್ತು ಕತ್ತರಿಸಿದ ಹೂಗಳಾಗಿ ಅಂದರೆ ಈ ಬೊಕ್ಕೆ ಅಂತ ಹೇಳ್ತೀವಿ, ಪುಷ್ಪಗುಚ್ಛ ಅಂತ ಹೇಳ್ತೀವಿ, ಹೆಚ್ಚು ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನು ಬಿಡಿ ಹೂಗಳಾಗಿ ಅದರಲ್ಲಿ ವಿಶೇಷವಾಗಿ ಹಾರಗಳನ್ನು ತಯಾರು ಮಾಡೋದ್ರಲ್ಲಿ, ಅಥವಾ ಮದುವೆ ಸಮಾರಂಭಗಳಲ್ಲಿ, ಹೀಗೆ ಪ್ರತಿ ವರ್ಷ ಈ ಹೂವಿನ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಹೇಳೋದಾದರೆ ಸಾಧಾರಣ ಒಂದು 2000 ರಿಂದ 2250 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿಯನ್ನು ಕೈಗೊಳ್ತಾ ಇದ್ದೇವೆ. ಮತ್ತು ಪ್ರಪಂಚದಲ್ಲಿ ನಾವು ಹೋಲಿಸಿ ನೋಡಿದಾಗ ಬಹುಶಃ ಎಲ್ಲ ಹೂಗಳಲ್ಲಿ ಮೊದಲೇ ಸ್ಥಾನ ಇರುವಂಥದ್ದು ಗುಲಾಬಿಗೆ. ಈ ರೀತಿಯಾಗಿ ಗುಲಾಬಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಖಂಡಿತ ಇದೆ. ಅದರಲ್ಲಿ ಹಲವು ಬಣ್ಣ ಇರಬಹುದು, ಹಲವು ಆಕಾರಗಳಿರ್ಬೋದು. 1990 ವಿಶೇಷವಾಗಿ ಬ್ಯಾಂಗ್ಳೂರ್ ಸುತ್ತಮುತ್ತ ಇರುವಂತದ್ರಲ್ಲಿ ಈಗ ಹೈಟೆಕ್ ಫ್ಲಾರಿಕಲ್ಚರ್ ಅಂತ ಹೇಳ್ತಾ ಇದ್ದೀವಿ, ಅದರಲ್ಲಿ ಡಚ್ ವೆರೈಟೀಸ್ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಕಳೆದ ವರ್ಷ ಸುಮಾರು 50 ಮಿಲಿಯನ್ ರೆಡ್ ರೋಸಸ್ ಅನ್ನ ನಾವು ಬ್ಯಾಂಗ್ಳೂರ್ನಲ್ಲಿ ಉತ್ಪತ್ತಿ ಮಾಡಿ ರಫ್ತು ಮಾಡಿದ್ದೇವೆ. ಈ ಪ್ರೇಮಿಗಳ ದಿನಾಚರಣೆ, ಈ ಐರೋಪ್ಯ ದೇಶಗಳಲ್ಲಿ ಇವತ್ತು ಅಲ್ಲಿ ಹೆಚ್ಚು ಚಳಿ ಇರೋದ್ರಿಂದ ಈ ಬೆಳೆಗೆ ಹೆಚ್ಚು ಸೂಕ್ತತೆ ಇಲ್ಲದಿರೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಬ್ಯಾಂಗ್ಳೂರ್ ಅಂತ ಒಂದು ಪ್ರದೇಶದಲ್ಲಿ ಇದರ ಒಂದು ಬೆಳವಣಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದೇವೆ. ಅದರಿಂದ ಈ ಬೆಳೆ ರೈತರು ಹೊರಗಡೆ ಬೆಳೆಯುವಂಥದ್ದು ಮತ್ತೆ ಹಸಿರು ಮನೆಗಳಲ್ಲಿ ಬೆಳೆಯುವಂಥದ್ದು, ಸೊ ಎರಡು ವಿಧವಾಗಿ ನೋಡಿದಾಗ ಈ ಬೆಳೆಗೆ ಒಂದು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದ್ರೆ ಮುಖ್ಯವಾಗಿ ಈ ಗುಲಾಬಿಯನ್ನ ಯಾವ ರೀತಿಯ ಮಣ್ಣಲ್ಲಿ ನಾವು ಬೇಸಾಯ ಮಾಡಬಹುದು ಅಂತ? ಇದು ಸಾಮಾನ್ಯವಾಗಿ ಬೆಳಕನ್ನು ಇಷ್ಟಪಡುವಂತ ಬೆಳೆ, ಸೊ ಆದ್ರಿಂದ ಇದನ್ನ ಸಾಮಾನ್ಯವಾಗಿ ಹೆಚ್ಚು ಬೆಳಕು ಬೀಳುವಂತ ಪ್ರದೇಶದಲ್ಲಿ ಎಲ್ಲಾ ರೀತಿಯ ಮಣ್ಣುಗಳಲ್ಲಿ, ಅಂದ್ರೆ ಈ ಮಣ್ಣಿನ ಸಾರ ಸಾಧಾರಣವಾಗಿ 5.5 ರಿಂದ 6 ರಸಸಾರ ಇರುವಂತಹ ಮಣ್ಣುಗಳು ಇದಕ್ಕೆ ಬಹಳ ಸೂಕ್ತ. ಮತ್ತೆ ಫಲವತ್ತಾದಂತಹ ಮಣ್ಣು, ನೀರು ಚೆನ್ನಾಗಿ ಬಸಿದು ಹೋಗುವಂಥ ಮಣ್ಣು ಇದಕ್ಕೆ ಬಹಳ ಸೂಕ್ತ. ಈ ರೀತಿ ಫಲವತ್ತಾದಂತಹ, ನೀರು ಬಸಿದು ಹೋಗುವಂತಹ ಎಲ್ಲ ಮಣ್ಣುಗಳಲ್ಲಿ ಸಹ ಇದನ್ನು ಬೆಳಿಬಹುದಾಗಿದೆ. ಅಂದ್ರೆ ಹವಾಗುಣದ ಅಂಶದಲ್ಲಿ ಸ್ವಲ್ಪ ಬಿಸಿಲು, ಬೆಂಗಳೂರಿನಲ್ಲಿರುವಂತಹ ಹವಾಗುಣ ಬಹಳ ಸೂಕ್ತತೆ ಇರೋದ್ರಿಂದ ಇವತ್ತು ಹೆಚ್ಚಿನ ಗುಲಾಬಿಯನ್ನು ನಾವು ಇವತ್ತು ಬೆಂಗಳೂರಿನಲ್ಲಿ ಬೆಳೀತಾ ಇದ್ದೇವೆ. ಇದೇ ರೀತಿ ರಾಜ್ಯದಲ್ಲಿ ನಾವು ಉಷ್ಣಾಂಶ ಅಂತ ಏನ್ ಹೇಳ್ತೀವಿ ಅದು ಸಾಧಾರಣ ಒಂದು 26-30 ಡಿಗ್ರಿ ಒಳಗಡೆ ಇರುವಂತಹ ಪ್ರದೇಶದಲ್ಲಿ ಇದರ ಒಂದು ಇಳುವರಿ ಮತ್ತು ಗುಣಮಟ್ಟದಲ್ಲಿ ಶ್ರೇಷ್ಠವಾಗಿ ನಾವು ಕಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ನೆರಳಿನಲ್ಲಿ ಬರುವುದಿಲ್ಲ, ಮತ್ತು ಶೀತವನ್ನ ಅಂದ್ರೆ ನಮ್ಮಲ್ಲಿ ಫ್ರಾಸ್ಟ್ ಅಂತ ಹೇಳ್ತೇವೆ, ಈ ರೀತಿಯ ಮೋಡ ಕವಿತಂತ ಒಂದು ವಾತಾವರಣ ಇದಕ್ಕೆ ಅಷ್ಟು ಸೂಕ್ತವಲ್ಲ. ಚೆನ್ನಾಗಿ ಬಿಸಿಲು ಬೀಳುವಂತಹ ಸಾಧಾರಣ ಉಷ್ಣಾಂಶ ಇರುವಂತಹ ಕಡಿಮೆ ಆರ್ದ್ರತೆ ಇರುವಂತಹ ಇದು ಚೆನ್ನಾಗಿ ಬೆಳೀಬಹುದು. ನಮ್ಮ ಆಂತರಿಕ ಮಾರುಕಟ್ಟೆಗೆ ಯಾವ ತಳಿಗಳನ್ನು ಬಳಸ್ಕೋಬಹುದು ಇದು ಒಂದು ಮುಖ್ಯವಾದಂತಹ ಪ್ರಶ್ನೆ. ಇದು ಒಂದು ಬಹುವಾರ್ಷಿಕ ಬೆಳೆ. ಈ ರೈತರು ಸಾಮಾನ್ಯವಾಗಿ ಈ ಬೆಳೆಯನ್ನು ತೆಗೆದುಕೊಳ್ಬೇಕಾದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಯಾವುದೋ ಒಂದು ಬಣ್ಣಕ್ಕೆ ಬೇಡಿಕೆ ಇದೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ತಳಿಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ದೇಶದಲ್ಲೇ ಸುಮಾರು 25-30 ಸಾವಿರ ಜಾತಿಯ ತಳಿಗಳು ಲಭ್ಯವಿದೆ. ನಾವು ಗುಲಾಬಿನಲ್ಲಿ ಇದಕ್ಕೆ ಹೈಬ್ರಿಡ್ ಟೀಸ್ ಅಂತ ಹೇಳ್ತೀವಿ, ಅಂದ್ರೆ ದಪ್ಪವಾದಂತ ಹೂ ಬಿಡುವಂತದ್ದು, ಮತ್ತೆ ಫ್ಲಾರಿಬಂದ ಅಂತ ಹೇಳ್ತೀವಿ, ಇದು ಎರಡನೇ ಗುಂಪಿಗೆ ಸೇರಿದಂಥದ್ದು. ಅದರಲ್ಲಿ 2-3 ಹೂಗಳು ಇರುವಂತದ್ದು, ಮತ್ತೆ ಮಿನಿಯೇಚರ್ಸ್ ಅಂತ ಹೇಳ್ತೇವೆ, ಅಂದ್ರೆ ಸ್ಪ್ರೇ ಫ್ಲವರ್ಸ್ ಅಂತ ಹೇಳ್ತೇವೆ, ಅಂದ್ರೆ ಹೆಚ್ಚು ಹೆಚ್ಚು ಗೊಂಚಾಗಿ ಹೂ ಬಿಡುವಂತದ್ದು. ನಮ್ಮ ಯಾವ ಉದ್ದೇಶಕ್ಕಾಗಿ ನಾವು ಬೆಳೆಯನ್ನ ಬೆಳೀತಾ ಇದ್ದೇವೆ, ಅದು ಉದಾಹರಣೆಗೆ ಇದು ಕತ್ತರಿಸಿದ ಹೂಗಳಿಗಾದ್ರೆ ಹೆಚ್ಚು ನಮಗೆ ಕಾಂಡದ ತುಂಡು ಇರುವಂತದ್ದು, ಅಥವಾ ಹೂನಾರ ತಯಾರು ಮಾಡ್ಲಿಕ್ಕಾದ್ರೆ ಯಾವ ರೀತಿ ಹೂಗಳು ಬೇಕಾಗ್ತದೆ, ಜೋಡಣೆಗೆ ಯಾವ ರೀತಿ ಬೇಕಾಗ್ತದೆ. ಸೊ ಇದನ್ನು ಆಧಾರವಾಗಿ ಇಟ್ಟುಕೊಂಡು ರೈತರು ತಳಿಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ ನಾವು ಬ್ಯಾಂಗ್ಳೂರ್ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ನೋಡಿದಾಗ ರೈತರು ಗ್ಲಾಡಿಯೇಟರ್ ಅಂತ ತಳಿಯನ್ನು ಬೆಳೀತಾ ಇದ್ದಾರೆ, ಅದು ಬಹುಶಃ ದಪ್ಪವಾಗಿರುವಂತಹ ಕೆಂಪು ಜಾತಿಯ ಬೆಳೆ. ಅದೇ ರೀತಿ ಗ್ರ್ಯಾಂಡ್ ಗಾಲ, ಫಸ್ಟ್ ರೇಟ್, ಈ ತಳಿಗಳು ಸಾಮಾನ್ಯವಾಗಿ ಹಸಿರು ಮನೆಯಲ್ಲಿ ಬೆಳೆಯುವಂಥ ತಳಿಗಳನ್ನು ಸಹ ರೈತರು ಇವತ್ತು ಹೊರ ಪ್ರದೇಶದಲ್ಲಿ ಅಂದರೆ ಹಸಿರು ಮನೆ ಬಿಟ್ಟು ಹೊರಗಡೆ ಸಹ ಇದನ್ನು ಬೆಳೆದು ಅದಕ್ಕೂ ಸಹ ಹೆಚ್ಚಿನ ಬೇಡಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿ ನಾವು ಹೇಳಿದಾಗೆ ಸಣ್ಣ ಹೂಗಳಲ್ಲಿ ಅದು ಚೆರಿಸ್ಮಾ ಅಂತ ಹೇಳಿ ಇವತ್ತು ಬಹುಶಃ ನಾವು ಮಾರ್ಕೆಟಲ್ಲೆಲ್ಲ ಹೋಗ್ತೇವೆ, ಆ ಒಂದು ತಳಿಯನ್ನು ರೈತರು ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಸೊ ಹೀಗೆ ಸಾಧಾರಣ ಹ್ಯಾಪಿನೆಸ್ ಅಂತ ಇದೆ, ಮತ್ತೆ ಕ್ಯೂನ್ ಎಲಿಜಿಬತ್ ಅಂತ ಹೇಳಿದೆ, ಸೂಪರ್ ಸ್ಟಾರ್ ಅಂತ ಹೇಳಿದೆ. ನಾವು ಯಾವತ್ತ ಹೇಳ್ತಾ ಹೋದ್ರೆ ಸಾಧಾರಣ ಸಾವಿರಾರು ತಳಿಗಳು ಇವತ್ತು ನಮ್ಮ ರಾಜ್ಯದಲ್ಲೇ ಲಭ್ಯ ಇದೆ. ಅಂದ್ರೆ ಇವು ಆಂತರಿಕ ಮಾರುಕಟ್ಟೆಗೆ, ಆಂತರಿಕ ಮಾರುಕಟ್ಟೆಗೆ ರಫ್ತಿಗೆ, ರಫ್ತಿಗೆ ನಮ್ಮ ದೇಶದಲ್ಲೇ ನಾವು ತಯಾರಿಸಿದಂತ ತಳಿಗಳಿಲ್ಲ, ನಾವು ಅದಕ್ಕೆ ಈ ಡಚ್ ವರೈಟೀಸ್ ಅಂತ ಹೇಳಿ ಯುರೋಪ್ ದೇಶಗಳನ್ನು ಅವಲಂಬಿಸಬೇಕಾಗ್ತದೆ. ಆ ಒಂದು ತಳಿಗಳು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬ್ಯಾಂಗ್ಳೂರಿನಲ್ಲಿ ಕೆಲವು ರಿಜಿಸ್ಟರ್ಡ್ ನರ್ಸರೀಸ್ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಾನಾಗಲೇ ಹೇಳಿದಾಗ ಫಸ್ಟ್ ರೇಡ್ ಅಂತ ಹೇಳಿದೆ, ಗ್ರ್ಯಾಂಡ್ ಗಲ್ ಅಂತ ಹೇಳಿದೆ, ಅಲ್ಲಿ ಸುಮಾರು ಒಂದು 100-150 ತಳಿಗಳ ಲಭ್ಯತೆ ಇದೆ. ಇದು ಹಸಿರು ಮನೆಯಲ್ಲಿ ಬೆಳೆಯುವಂಥದ್ದು, ಅವುಗಳ ಕಾಂಡ ಉದ್ದ ಮತ್ತೆ ಅವುಗಳ ಬಡ್ ಅಂತ ಹೇಳ್ತೀವಿ, ಲೂಸ್ ಓಪನಿಂಗ್. ಸಾಮಾನ್ಯವಾಗಿ ನಾವು ಬೆಳೆಯುವಂತ ಗುಲಾಬಿಗಳೇನಿದೆ ಅದು ನಾವು ಮೈದಾನದಲ್ಲಿ ಬೆಳೆದಾಗ ಶೀಘ್ರವಾಗಿ ಹರಳುತ್ತವೆ, ಅದು ಕೇವಲ 1-2 ದಿನದಲ್ಲಿ ಮಾತ್ರ ಇಡಲಿಕ್ಕೆ ಸಾಧ್ಯವಾಗ್ತದೆ, ಅದನ್ನು ಹೂನಾರ ಕಟ್ಟಲಿಕ್ಕೆ ಮಾತ್ರ ಸಾಧ್ಯವಾಗ್ತದೆ. ಆದರೆ ನಾವು ಕತ್ತರಿಸಿದ ಹೂಗಳನ್ನು ನಾವು ಮಾಡಬೇಕಾದ್ರೆ ಅಲ್ಲಿಯ ತಳಿಗಳ ಒಂದು ವೈಶಿಷ್ಟ್ಯತೆ ಏನಂದ್ರೆ ಅದಕ್ಕೆ ಟೈಟ್ ಬೆಡ್ ಅಂತ ಹೇಳ್ತೀವಿ, ಅಂದ್ರೆ ಅಲ್ಲಿರುವಂತಹ ಮಗ್ಗು ಬಹಳ ಚುಡುಕಾಗಿರ್ತದೆ ಮತ್ತು ನಿಧಾನವಾಗಿ ಹರಳುತ್ತದೆ. ಯಾಕಂದ್ರೆ ಇವತ್ತು ನಾವು ಬ್ಯಾಂಗ್ಳೂರಿಂದ ನಾನಾಗಲೇ ತಮಗೆ ತಿಳಿಸಿದಾಗೆ ಒಂದು 50 ಮಿಲಿಯನ್ ಹೂಗಳನ್ನು ನಾವು ಅಲ್ಲಿ ರಫ್ತು ಮಾಡಿದ್ದೇವೆ ಅಂದ್ರೆ ಅದನ್ನ ಈ ಟೈಟ್ ಬೆಡ್ ಸ್ಟೇಜ್ ನಲ್ಲಿ ಅದನ್ನು ಕತ್ತರಿಸಿ ನಂತರ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಹೊರದೇಶಗಳಲ್ಲಿ ಅಲ್ಲಿ ಗ್ರಾಹಕ ಸಾಧಾರಣ 8-10 ದಿನಗಳ ಕಾಲ ಅವನು ಆ ಹೂವನ್ನು ತನ್ನ ಮನೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಅಂಥ ಹೂಗಳಿಗೆ ಬೇಡಿಕೆ ಇದ್ದಾಗ, ಕತ್ತರಿಸಿದ ಹೂಗಳಿಗೆ ಬೇಡಿಕೆ ಇದ್ದಾಗ ನಾವು ಬೇರೆ ಜಾತಿಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅದು ಸಾಮಾನ್ಯವಾಗಿ ರೈತರು ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಈಗಾಗಲೇ ಹಲವು ತಳಿಗಳನ್ನು ಗುರುತಿಸಿಕೊಂಡಿದ್ದಾರೆ. ಹೇಳೋದಾದ್ರೆ 40% ಒಂದು ಬೇಡಿಕೆ ಈ ಕೆಂಪು ಗುಲಾಬಿಗೆ ಹೆಚ್ಚು ಇರುತ್ತದೆ. ಆ ದೃಷ್ಟಿಯಿಂದ ಕೆಂಪು ಗುಲಾಬಿ, ನಂತರ ಸ್ವಲ್ಪ ಹಳದಿ, ಪಿಂಕ್ ಕಲರ್, ಈ ರೀತಿಯಾಗಿ ಬಿಳಿ, ಬೇರೆ ಬೇರೆ ತಳಿಗಳನ್ನು ರೈತರು ಆಯ್ಕೆ ಕೊಳ್ಳುವಂಥದ್ದು ಸೂಕ್ತ. ಇನ್ನು ಗಿಡಗಳನ್ನು ವೃದ್ಧಿ ಮಾಡೋದು ಬಹಳ ಮುಖ್ಯವಾದಂಥದ್ದು. ಖಂಡಿತ. ಈ ಗುಲಾಬಿನಲ್ಲಿ ಯಾವ ವಂಶಾಭಿವೃದ್ಧಿ ಕ್ರಮವನ್ನು ಬಳಸ್ಕೋಬಹುದು ಅಂತೀರಾ? ಇದು ಒಂದು ವಾರ್ಷಿಕ ಬೆಳೆ ಆದ್ರಿಂದ ಮತ್ತೆ ಒಂದು ಹೆಚ್ಚು ತಾಯಿಯ ಗುಣಗಳನ್ನು ಬರಬೇಕಾದ್ರೆ ನಾವು ನಿರ್ಲಿಂಗ ರೀತಿಯಲ್ಲೇ ಈ ಗಿಡವನ್ನು ವಂಶಾಭಿವೃದ್ಧಿ ಮಾಡಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಕಣ್ಣು ಕಸಿ ಅಂತ ಹೇಳ್ತೀವಿ ಅಥವಾ ಬಡ್ಡಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಇರುವಂತಹ ರೂಟ್ ಸ್ಟಾಕ್ಸ್ ಅಥವಾ ನಾವು ಏನು ಈ ಬೇರು ಸಸಿ ಅಂತ ಹೇಳ್ತೀವಿ ಅದನ್ನ ನಮ್ಮ ಲೋಕಲ್ ಇರುವಂತಹ ತಳಿಗಳನ್ನ ಕಟಿಂಗ್ಸ್ ಅನ್ನು ಮಾಡಿಕೊಂಡು ಅದನ್ನ ಬಹುಶಃ ಮಡಿಯಲ್ಲಿ ಹಾಕ್ಬೋದು ಅಥವಾ ತೊಟ್ಟೆಗಳಲ್ಲಿ ಹಾಕಿ ಸಾಧಾರಣ 4-6 ತಿಂಗಳು ಬೆಳೆದಂತಹ ಬೇರು ಸಸಿಗಳ ಮೇಲೆ ನಮಗೆ ಬೇಕಾದಂತಹ ತಳಿಯ ಕಣ್ಣುಗಳನ್ನು ತಂದು ಅದನ್ನು ಕಸಿ ಮಾಡಿದ್ರೆ 30-35 ದಿನಗಳಲ್ಲಿ ಅದು ಚಿಗುರು ಬರಲಿಕ್ಕೆ ಶುರುವಾಗ್ತದೆ. 2-3 ತಿಂಗಳು ಬೆಳೆದ ನಂತರ ಅಂತ ಗಿಡಗಳನ್ನು ಅಂದ್ರೆ ಸಾಧಾರಣವಾಗಿ 4-6 ತಿಂಗಳು ಬೆಳೆದಂತಹ ಕಣ್ಣು ಕಸಿ ಕಟ್ಟಿದಂತ ಗಿಡಗಳು ಮುಂದೆ ನಾಟಿಗೆ ಯೋಗ್ಯವಾಗಿರ್ತವೆ. ಇವತ್ತು ಬಹುಶಃ ಬ್ಯಾಂಗ್ಳೂರ್ ಸುತ್ತಮುತ್ತ ತುಂಬಾ ನರ್ಸರಿಗಳು ಇರೋದ್ರಿಂದ ನಮಗೆ ಬೇಕಾದಂತಹ ತಳಿಯ ಬೇಕಾದಂತಹ ಗುಣಮಟ್ಟವಂತಹ ಸಸ್ಯಗಳು ಖಂಡಿತ ಲಭ್ಯವಾಗ್ತದೆ. ರೈತರು ಅದನ್ನ ಮಾಡಬಹುದಾಗಿದೆ. ಇನ್ನು ನಾಟಿ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ? ಇದು ಮುಖ್ಯವಾಗಿ ನಾಟಿ ಮಾಡೋಕ್ಕಿಂತ ಮೊದಲು ನಾವು ಪ್ರದೇಶವನ್ನು ಸಿದ್ಧ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೆರಳಿನ ಬೆಳೆಯಾಗಿ ಬೆಳೆಯೋದಷ್ಟು ಸೂಕ್ತವಲ್ಲ, ಇದು ಇಳುವರಿ ಮೇಲೆ ತುಂಬಾ ಪರಿಣಾಮ ಬೀರುತ್ತದೆ. ನಮ್ಮ ಐರೋಪ್ಯ ದೇಶದಿಂದ ಇವತ್ತು ಬೆಂಗಳೂರಿಗೆ ಹೆಚ್ಚು ಬರ್ತಾ ಇದೆ ಅಂತ ಹೇಳಿ ಬೇಡಿಕೆಗಳು ಜಾಸ್ತಿ ಬರ್ತಾ ಇದೆ. ಯಾಕಂದ್ರೆ ಐರೋಪ್ಯ ದೇಶದಲ್ಲಿ 6 ತಿಂಗಳ ಕಾಲ ಅವರಿಗೆ ಈ ಬೆಳಕಿನ ಪ್ರಮಾಣ ಕಡಿಮೆ. ಸಾದೃಷ್ಟಿಯಿಂದ ಅಂತ ಒಂದು ಪರಿಣಾಮ ನಮ್ಮಲ್ಲಿ ಇಲ್ಲ. ಸಾದೃಷ್ಟಿಯಿಂದ ಹೆಚ್ಚು ಬೆಳಕು ಬೀಳುವಂತ ಪ್ರದೇಶಗಳನ್ನ ಸೂಕ್ತ ಮಾಡ್ಕೊಳ್ಳುವಂಥದ್ದು. ಮತ್ತೆ ನಾಟಿ ಮಾಡುವಂತಹ ಮಣ್ಣಿನಲ್ಲಿ ಸಾಧಾರಣ 2-3 ಬಾರಿ ಉಳುಮೆ ಮಾಡಿ ನಾವು ಗುಂಡಿಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಈಗ ನಾಟಿ ಸಿದ್ಧತೆಯಲ್ಲಿ ಹೇಗೆ ಅಂದ್ರೆ ರೈತರು ತಮ್ಮದೇ ಆದಂತಹ ಒಂದು ಮಾರ್ಗವನ್ನು ಸೂಚಿಸಿಕೊಂಡಿದ್ದಾರೆ. ನಾನು ಉದಾಹರಣೆಗೆ ಹೇಳೋದಾದ್ರೆ 1 ಮೀಟರ್ 1 ಮೀಟರ್ ಅಂತರವನ್ನು ಕೊಟ್ಟಾಗ ಅಂದ್ರೆ ಸಾಲಿಂದ ಸಾಲ ಗಿಡಗಳಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಾಧಾರಣ 10,000 ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಾವು ಅಂತರ ಬೆಳೆಯಾಗಿ ಅದರಲ್ಲಿ ವಿಶೇಷವಾಗಿ ನಾವು ಹಸಿರು ಮನೆಗಳಲ್ಲಿ ಬೆಳೆದಾಗ ಅಲ್ಲಿ ಕೊಡುವಂತ ಅಂತರ ಬಹಳ ಕಡಿಮೆ. ಅಲ್ಲಿ ಸಾಧಾರಣವಾಗಿ 18 cm ಮತ್ತು 30 cm ಕೊಡ್ತೀವಿ. ಅಂದ್ರೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ 70,000 ಗಿಡಗಳನ್ನು ನಾಟಿ ಮಾಡ್ತೀವಿ. ಅಂದ್ರೆ ರೈತರು ಇಲ್ಲಿ ಗಮನದಲ್ಲಿ ಇಡಬೇಕು, ನೀವು ನಾಟಿ ಮಾಡುವಂತ ಪ್ರದೇಶ ಹಸಿರು ಮನೆಯಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಹೊರಗಡೆ ಮಾಡ್ತಾ ಇದ್ದೇವೆ ಅಂತೇಳಿ. ಮತ್ತು ಹೊರಗಡೆನೂ ಸಹ ಸಾಧಾರಣ 1 m 1 m ಅಂತರ ಕೆಲವರು ಏನ್ ಮಾಡ್ತಾರೆ ಅಂದ್ರೆ 75-75 cm ಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ಸಾಧಾರಣ 13,300 ಗಿಡಗಳನ್ನ ಮಾಡುವಂಥದ್ದು. ಇನ್ನು ಕೆಲವರು ರೈತರು ತುಂಬಾ ಚಿಕ್ಕ ಗಿಡಗಳಿಗೆ, ನಾನಾಗಲೇ ಚೆರಿಸ್ಮಾ ಅಂತ ಹೇಳಿದೆ ಅಥವಾ ಮಿನಿಯೇಚರ್ಸ್ ಅಂತ ಹೇಳಿದೆ, ಅದಕ್ಕೆ ಅವ್ರೇನ್ ಮಾಡ್ತಾರೆ ಕೇವಲ 2 ಅಡಿ ಕೊಡ್ತಾರೆ ಅಂದ್ರೆ 60-60 cm. ಈ ರೀತಿ ಕೊಟ್ಟಾಗ ಒಂದು 20,000 ಗಿಡಗಳು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತದೆ. ಅಂದ್ರೆ ರೈತರು ನಾಟಿ ಮಾಡುವಂತಹ ಕ್ರಮವನ್ನ ಅವರು ಉಪಯೋಗಿಸುವಂತಹ ತಳಿಗಳ ಆಧಾರದ ಮೇಲೆ ಅವರು ಅಂತರವನ್ನು ಕಾಪಾಡಿಕೊಳ್ಬೇಕಾಗಿದೆ. ಈ ರೀತಿ ಅಂತರವನ್ನು ಕಾಪಾಡಿಕೊಂಡು ಗುಂಡುಗಳನ್ನು ತೆಗೆದು ಆ ಗುಂಡುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಟ್ಟಿ ಗೊಬ್ಬರವನ್ನು ಅಂದ್ರೆ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ, ಸಾಧಾರಣ ಒಂದು 8-10 kg ಪ್ರತಿ ಗುಂಡಿಗೆ ಕೊಟ್ಟು ಅದರಲ್ಲಿ ಏನಾದರೂ ಗೆದ್ದಲು ತೊಂದರೆ ಇದ್ರೆ ಅಲ್ಲಿ ಸ್ವಲ್ಪ ಫಿರುಡಾನ್ ಅಥವಾ ಕಾರ್ಬೋಫಿರಾನ್ ಅಂತ ನಾವೇನು ಹರಳುಗಳನ್ನು ಹಾಕಿ ಅದನ್ನು ಮುಚ್ಚಿ ನಂತರ ನಾವು ಗಿಡಗಳನ್ನು ಅಲ್ಲಿ ನಾಟಿ ಮಾಡಬೇಕಾಗ್ತದೆ. ನಾಟಿ ಮಾಡುವಾಗ ಒಂದು ಗಮನದಲ್ಲಿ ಕೊಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಕಸಿ ಕಟ್ಟಿದಂಥ ಭಾಗ ಗುಂಡಿಯೊಳಗೆ ಅಂದರೆ ಭೂಮಿಯೊಳಗೆ ಅಥವಾ ಮಣ್ಣಿನೊಳಗೆ ತಾಕದಂತೆ ಮುಚ್ಚೋಗದಾಗೆ ನಾಟಿಯನ್ನು ಮಾಡಿ ಅದಕ್ಕೆ ನೀರನ್ನು ಹಾಯಿಸೋದ್ರಿಂದ ಈ ರೀತಿಯಾಗಿ ನಾಟಿ ಕ್ರಮವನ್ನು ತೆಗೆದುಕೊಳ್ಬೋದು. ಸ್ವಲ್ಪ ಎತ್ತರದಲ್ಲಿ ಇರಬೇಕಾಗ ಖಂಡಿತ ಇರಬೇಕಾಗ್ತದೆ. ಇನ್ನು ಪೋಷಕಾಂಶಗಳನ್ನು ಯಾವ ರೀತಿ ಪೂರೈಕೆ ಮಾಡಬೇಕಾಗತ್ತೆ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ರೈತರು ಸಾಮಾನ್ಯವಾಗಿ ಯಾವುದೋ ಒಂದು ಗೊಬ್ಬರವನ್ನು ಹಾಕುವಂಥದ್ದು ಅಥವಾ ಗೊಬ್ಬರವನ್ನು ಹಾಕ್ತಾ ಇರುವಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಆದರೆ ಇದು ಒಂದು ಬಹುವಾರ್ಷಿಕ ಬೆಳೆ ಆದ್ದರಿಂದ ಇದರಲ್ಲಿ ನಮ್ಮ ಬೆಂಗಳೂರಂಥ ಒಂದು ವಾತಾವರಣದಲ್ಲಿ ವರ್ಷ ಇಡೀ ಒಂದು ಇಳುವರಿನ ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಅದಕ್ಕೆ ನಾವು ಬೇಕಾದಂಥ ಪೋಷಕಾಂಶಗಳನ್ನು ನಿರ್ವಹಿಸಬೇಕಾಗ್ತದೆ. ನಾವು ಸಾಮಾನ್ಯವಾಗಿ ಪೋಷಕಾಂಶಗಳ ಬಗ್ಗೆ ಹೇಳಬೇಕಾದ್ರೆ ಪ್ರತಿ ಗಿಡಕ್ಕೆ ನಾವು ಹೇಳುವಂಥದ್ದು ಭಾಳ ಸೂಕ್ತ. ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ರೈತರಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾನು ಆಗಲೇ ಹೇಳಿದಾಗೆ ಕೆಲವರು 10,000 ಗಿಡಗಳನ್ನ ಇಟ್ಟಿರ್ತಾರೆ, ಕೆಲವರು 15,000 ಗಿಡಗಳನ್ನ ಮೇಂಟೈನ್ ಮಾಡ್ತಾರೆ, 20,000 ಈ ರೀತಿ ಆಗಿರೋದ್ರಿಂದ ಅವರು ಪ್ರತಿ ಗಿಡಕ್ಕೆ ಬೇಕಾದಂಥ ಗೊಬ್ಬರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಸೂಕ್ತ. ಅಂದರೆ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ 10 g ಸಾರಜನಕ, 10 g ರಂಜಕ ಮತ್ತು 15 g ಪೊಟ್ಯಾಶ್ ಒದಗಿಸುವಂತಹ ಯಾವುದೇ ನೇರ ಗೊಬ್ಬರ ಇರಬಹುದು ಅಥವಾ ಸಂಯುಕ್ತ ಗೊಬ್ಬರಗಳನ್ನು ಕೊಡೋದ್ರಿಂದ ಈ ಗಿಡಗಳ ಬೆಳವಣಿಗೆಗೆ ಬಹಳ ಸೂಕ್ತವಾಗ್ತದೆ. ಈ ಗೊಬ್ಬರಗಳನ್ನು ಸಾಮಾನ್ಯವಾಗಿ ವರ್ಷದಲ್ಲಿ 2 times ಅಂದರೆ ಸಾಮಾನ್ಯವಾಗಿ ಗಿಡಗಳನ್ನು ನಾವು ಸವರೋದು ಅಂತ ಹೇಳ್ತೀವಿ, ಅಂದರೆ ಪ್ರೂನಿಂಗ್ ಅಂತ ಹೇಳ್ತೀವಿ. ಪ್ರೂನಿಂಗ್ ಮಾಡಿದಂಥ ಸಮಯದಲ್ಲಿ ಅರ್ಧ ಭಾಗವನ್ನು ಮತ್ತು 1.5 months ಆದ ನಂತರ ಅಂದರೆ ಸಾಧಾರಣ 45 days ನಂತರ ಉಳಿದ ಅರ್ಧ ಭಾಗವನ್ನು ಗೊಬ್ಬರ ಕೊಡುವಂಥದ್ದು ಬಹಳ ಸೂಕ್ತ. ಜೊತೆಗೆ ನಿಮ್ಕೆ ಕೊಡುವಂಥದ್ದು ಹೌದು, ಮತ್ತೆ ಲಘು ಪೋಷಕಾಂಶಗಳನ್ನ ಸಿಂಪರಣೆ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಗಿಡಗಳು ಉತ್ತಮವಾಗಿ ಬೆಳೆದು ಹೆಚ್ಚು ಇಳುವರಿ ಬರಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಇನ್ನು ನೀರನ್ನು ಎಷ್ಟು ದಿನಕ್ಕೆ ಒಂದು ಅವ್ರಿಗೆ ಕೊಡಬೇಕಾಗುತ್ತೆ? ಖಂಡಿತ. ಇದು ಎಂದ್ರೆ ಇಲ್ಲಿ ಇತರ ಬೇಸಾಯ ಕ್ರಮಗಳ ಬಗ್ಗೆ ನಾವು ನೋಡಿದಾಗ ಬಹುಶಃ ಅದು ಈ ಮಣ್ಣಿನ ರಚನೆ ಮತ್ತು ನೀರಿಳಿಯುವಂಥ ಅಂಶ ಮತ್ತು ವಾತಾವರಣ ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು 4-6 days ನೀರನ್ನು ಒಗ್ಸುವಂಥದ್ದು ಬಹಳ ಸೂಕ್ತ. ಇದು ಹೆಚ್ಚು ನೀರನ್ನು ಇಷ್ಟಪಡುವಂಥ, ಯಾಕಂದರೆ ಇದರಲ್ಲಿ ಬೆಳವಣಿಗೆ ಇಳುವರಿ ಅದು ಒಂದೇ ಸಮಯ ವರ್ಷ ಇಡೀ ಇರುವುದರಿಂದ ಇದಕ್ಕೆ ಉತ್ತಮವಾದಂಥ ಇದನ್ನು ಕೊಡಬೇಕಾಗ್ತದೆ. ನೀರು ಕೊಟ್ಟಂಥ ಒಂದು ಪ್ರದೇಶಗಳಲ್ಲಿ ಹೆಚ್ಚು ಕಳೆಗಳು ಸಹ ಬರುವಂಥದ್ದು ಹೆಚ್ಚು, ಅದರಿಂದ ಆಗಿಂದಾಗಿ ಕಳೆಗಳನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ನಾಟಿ ಮಾಡಿದ ನಂತರ ಈ ಕಸಿ ಮಾಡಿದ ಕೆಳಭಾಗದಲ್ಲಿ ಬರುವಂತಹ ಯಾವುದೇ ಚಿಗುರುಗಳನ್ನು ತೆಗೆಯಬೇಕಾಗ್ತದೆ. ಯಾಕಂದ್ರೆ ಅದು ಬೇರು ಸಸ್ಯ ಗುಣವನ್ನು ಮಾತ್ರ ಹೊಂದಿರೋದ್ರಿಂದ ಕಸಿ ಮಾಡಿದ ನಂತರದ ಭಾಗ ಗಿಡಗಳನ್ನು ಮಾತ್ರ ಬಿಡಬೇಕಾಗ್ತದೆ. ನಾಟಿ ಮಾಡಿದ ಮೊದಲು ಕೇವಲ 3-4 ದೃಢವಾದಂತಹ ರಂಬೆಗಳನ್ನ ಫ್ರೇಮ್ ವರ್ಕ್ ಅಂತ ಹೇಳ್ತೀವಿ, ಅದು ಮಾಡಲಿಕ್ಕೆ ನಾವು ಆಕಾರವನ್ನು ದೃಢತೆಯನ್ನು ಕೊಡಲಿಕ್ಕೆ ಉತ್ತಮವಾಗಿ ಬೆಳಕು ಬಿಡುವಂಥದ್ದು ಬಿಸಿಲು ಬಿಡಲಿಕ್ಕೆ ಈ ರೀತಿ ಒಂದು ಕಾರಣದಿಂದ ಒಂದು 3-4 ಕೊಂಬೆಗಳನ್ನು ನಾವು ಬೆಳೀಲಿಕ್ಕೆ ಬಿಡಬೇಕಾಗ್ತದೆ. ಈ ರೀತಿ ನಾವು ಹನಿ ನೀರಾವರಿ ಅಳವಡಿಸ್ಕೋಬಹುದು. ಖಂಡಿತ. ಈಗ ಇತ್ತೀಚಿನ ದಿನಗಳಲ್ಲಿ ಹನಿ ನೀರಾವರಿ ಬಹಳ ಮುಖ್ಯ, ಅದರಲ್ಲೂ ಈ ರಸಾವರಿ ಅಂತ ಹೇಳಿ ಅಂದ್ರೆ ಅದರಲ್ಲಿ ಸಹ ಪೋಷಕಾಂಶಗಳನ್ನು ಕೊಡೋದ್ರಿಂದ ರೈತರಿಗೆ ಕಳೆಯ ನಿಯಂತ್ರಣ ಕಡಿಮೆ ಆಗ್ತದೆ. ಎರಡನೇದು ಭೂಮಿಯಿಂದ ಹರಡುವಂತ ಕೆಲವು ರೋಗಗಳು ಸಹ ಅದು ನೀರಾವರಿಯಲ್ಲಿ ಕೊಟ್ಟಾಗ ಅದು ಹರಡುವಂಥದ್ದು ಸಹ ಕಡಿಮೆ ಆಗ್ತದೆ. ಇದು ಬಹಳ ಮುಖ್ಯವಾದಂತ. ಗುಲಾಬಿನಲ್ಲಿ ಸೌರದ್ ಬಹಳ ಮುಖ್ಯ ಅಂತ. ಖಂಡಿತ. ಅಂದ್ರೆ ರಂಬೆಗಳನ್ನು ಯಾವ್ಯಾವ ಮಾಡ್ಬೇಕಾಗತ್ತ? ಈ ಗುಲಾಬಿಯಲ್ಲಿ ಬರುವಂತ ಇಳುವರಿ ಗುಣಮಟ್ಟ ಒಟ್ಟು ಇಳುವರಿ ಇದು ನಾವು ಸೌರವ ವಿಧಾನದ ಮೇಲೆ ಆಗಿರುತ್ತದೆ. ಕಡ್ಡಿ ಕತ್ತರಿಸುವಂತದ್ದು ಅಂದ್ರೆ ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಇರುವಂತಹ ಮೊದಲಿನ ತಳಿಗಳೆಲ್ಲ ಈ ಗಾರ್ಡನ್ ರೋಸಸ್ ಅಂತ ಏನ್ ಹೇಳ್ತೀವಿ ಉದ್ಯಾನವನದಲ್ಲಿ ಹಾಕಿರುವಂತದ್ದು, ಅದರಲ್ಲಿ ಹೆಚ್ಚಿನ ಒಂದು ಇದನ್ನ ಮಾಡೋದಿಲ್ಲ. ಆದ್ರೆ ನಾವು ಕಮರ್ಷಿಯಲ್ ಆಗಿ ವಾಣಿಜ್ಯ ಮಟ್ಟದಲ್ಲಿ ಹೆಚ್ಚಾಗಿ ಬೆಳೆದಾಗ ಈ ಗಿಡಗಳನ್ನ ಸೌರುವುದು ಬಹಳ ಮುಖ್ಯ. ಸಾಮಾನ್ಯವಾಗಿ ಬ್ಯಾಂಗ್ಳೂರ್ನಲ್ಲಿ ಹೇಳೋದಾದ್ರೆ ಮೇ ಜೂನ್ ಅಲ್ಲಿ ಸೌರುವಂತದ್ದು, ಅಂದ್ರೆ ನೀವು ತಾವು ನೋಡಿರ್ಬೋದು ಆಗಸ್ಟ್ ನಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಫ್ಲವರ್ ಶೋ ಆಗ್ತದೆ, ಅವಾಗ ಎಲ್ಲರೂ ಹೂಗಳನ್ನು ತರ್ತಾರೆ. ಅಂದ್ರೆ ಯಾವುದೇ ಗಿಡದಲ್ಲಿ 45 days ಮೊದಲು ಸವರೋದ್ರಿಂದ 45 ದಿನದ ನಂತರ ಹೂಗಳು ಬರ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಸ್ಟಾಗ್ನೇಷನ್ ಆಫ್ ಫೀಲ್ಡ್ ಅಂತ ಹೇಳಿ. ಈ ರೈತರು ತಮ್ಮ ತೋಟಗಳಲ್ಲಿ ಪ್ಲಾಟ್ ವೈಸ್ ಸ್ವಲ್ಪ ಗಿಡಗಳನ್ನ 45 ದಿನಗಳನ್ನು ಗ್ಯಾಪ್ ಕೊಟ್ಟು ಸವರೋದ್ರಿಂದ ವರ್ಷ ಇಡೀ ಇಳುವರಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಂತರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಲ್ಲಿ ಸೌರೋದ್ರಿಂದ ಅಂದ್ರೆ ಈ ಬ್ಯಾಂಗ್ಳೂರಲ್ಲಿ ಇರುವಂತ ಒಂದು ವಾತಾವರಣದಲ್ಲಿ ವರ್ಷ ಇಡೀ ಸೌರಬಹುದು. ಹೌದು, ಸೌರೋದ್ರಿಂದ 45 ದಿನಗಳ ನಂತರ ಖಂಡಿತ ಇಳುವರಿ ಬರ್ತದೆ. ಈ ರೀತಿಯಾಗಿ ಇಳುವರಿ ನೆಸ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ರೋಗ ರಿಜಿನ ರಂಬೆಗಳನ್ನು ತೆಗಿಲಿಕ್ಕೆ, ಮತ್ತೆ ಬೆಳಕಾಡ್ಲಿಕ್ಕೆ, ಮತ್ತೆ ಅದರಲ್ಲಿ ವೆಜಿಟೇಟಿವ್ ಪೋರ್ಷನ್ ಅಂತ ನಾವೇನ್ ಹೇಳ್ತೀವಿ, ಅದು ರೀಪ್ರೊಡಕ್ಟಿವ್ ಸ್ಟೇಜ್ ಗಿಡಕ್ಕೆ ಮರು ಯೌವನ ಕೊಡಬಹುದು. ಖಂಡಿತ ಖಂಡಿತ, ಅದು ಬಹುಶಃ ರೋಸ್ ನಲ್ಲಿ ಅದು ಒಂದು ಒಳ್ಳೆಯ ಪದ್ಧತಿ. ಇನ್ನು ಈ ಸಸ್ಯ ಸಂರಕ್ಷಣೆ ಹೇಗೆ ಅಂತೀರಾ ಗುಲಾಬಿಯಲ್ಲಿ? ಹೌದು, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇವತ್ತೆಲ್ಲ ನಾವು ಸಾಕಷ್ಟು ರೈತರು ಇದ್ರ ಬಗ್ಗೆ ತೊಂದರೆಯನ್ನು ಹೇಳ್ತಾ ಇರ್ತಾರೆ. ಇದರಲ್ಲಿ ಈಗ ಕೀಟಗಳ ಬಾಧೆಯೂ ಸಹ ಇದೆ, ರೋಗ ಬಾಧೆ ಸಹ ಹೆಚ್ಚು ಕಂಡು ಬರ್ತದೆ. ಇನ್ನು ಕೀಟ ಬಾಧೆಯಲ್ಲಿ ಹೇಳೋದಾದ್ರೆ ಮೊದಲು ಎದ್ದಲಿಂದ ಶುರುವಾಗ್ತದೆ. ಕೆಲವೊಮ್ಮೆ ಭೂಮಿಯಲ್ಲಿ ತೇವಾಂಶ ಕಡಿಮೆ ಇದ್ದು ಅಥವಾ ನಾವು ಕೊಟ್ಟಂತಹ ಸಾವಯವ ಗೊಬ್ಬರಗಳಲ್ಲಿ ಕಸ ಕಡ್ಡಿ ತುಂಬಾ ಇದ್ರೆ, ಚೆನ್ನಾಗಿ ಕಳಿಯುವಂಥದ್ದು ಅಂದ್ರೆ ಡಿಕಾಂಪೋಸ್ ಆಗದೆ ಇದ್ರೆ, ಅಂತ ಕಡೆ ಈ ಒಂದು ತೊಂದರೆಯನ್ನು ನಾವು ಕಂಡು ಬರ್ತೇವೆ. ಮತ್ತೆ ಇನ್ನು ನುಸಿ ಬರ್ತದೆ ತುಂಬಾ, ಅದು ಎಲೆಗಳ ಕೆಳಗಡೆ ರಸವನ್ನು ಇರುವಂತದ್ದು, ಗಿಡಗಳು ಸೊಕ್ಕಾಗುವಂತದ್ದು ಬಹಳ ಕಂಡು ಬರ್ತದೆ. ಮತ್ತೆ ಬೇರೆ ಸ್ಕೇಲ್ಸ್ ಅಂತ ಹೇಳ್ತೀವಿ, ಇಟ್ಟು ತಿಗಣೆ, ಈ ರಸ ಇರುವಂತ ತಿಗಣೆಗಳು ಬಹುಶಃ ಹೆಚ್ಚು ಅತಿ ಹೆಚ್ಚು ಇಡೀ ಗಿಡವನ್ನೇ ಅವರು ಆವರಿಸಿಕೊಳ್ತವೆ. ಹಳದಿ ಬಣ್ಣಕ್ಕೆ ತಿರುಗುತ್ತೆ ಎಲೆಗಳೆಲ್ಲ ತಿಳ್ತದೆ, ಮತ್ತೆ ಗಿಡದಲ್ಲಿ ಯಾವುದೇ ಇಳುವರಿ ಇರುವುದಿಲ್ಲ, ಮತ್ತೆ ಕುಂಠಿತವಾಗ್ತದೆ, ಗಿಡದ ಬೆಳವಣಿಗೆ ಕುಂಠಿತವಾಗ್ತದೆ, ಖಂಡಿತ ಅದು ಬಹಳ ಇದಾಗ್ತದೆ. ಸೊ ಆ ದೃಷ್ಟಿಯಿಂದ ಈ ರೀತಿಯ ಒಂದು ಬಾಧೆ ಕಂಡು ಬಂದಾಗ, ಅದರಲ್ಲೂ ವಿಶೇಷವಾಗಿ ರಸ ಇರುವಂತಹ ಒಂದು ಕೀಟಗಳು ಬಂದಾಗ, ನಾವು ಪ್ಲಾಸ್ಮಾ ಬಿಡಾನನ್ನ 0.5 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಅಂದ್ರೆ ಇದರಲ್ಲಿ ಏನ್ ಹೇಳ್ತೀವಿ, ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತ ಹೇಳ್ತೇವೆ, ಅಂತರ್ವ್ಯಾಪಿ ಕೀಟನಾಶಕಗಳು ಬಹಳ ಮುಖ್ಯ. ಅದಿರಬಹುದು ಅಥವಾ ಮಾನೋಕ್ರೋಟೋಫಾಸ್ ಇರಬಹುದು, ಅದು 1.5 ml ಪರ್ ಲೀಟರ್ ನೀರಿನಲ್ಲಿ, ಈ ರೀತಿಯಾಗಿ ಇವೆರಡು ಬಹಳ ಸೂಕ್ತವಾಗಿ ನಾವು ಮಾಡ್ಕೊಳ್ಬಹುದಾಗ್ತದೆ. ಮತ್ತೆ ಗೆದ್ದಲಿದ್ದಾಗ ಕ್ಲೋರಿಫೈರಿಫಾಸ್ ಇರಬಹುದು ಅಥವಾ ಕಾರ್ಬೋಫ್ಯೂರಾನ್, ಈ ರೀತಿಯ ಒಂದು ರಾಸಾಯನಿಕ ಪದ ಉಪಯೋಗಿಸಿ ನಾವು ಅದನ್ನ ಕಡಿಮೆ ಇದನ್ನ ಮಾಡಬೇಕಾಗ್ತದೆ. ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ರೋಗ ಅಥವಾ ಕೀಟ ಬಂದಂತ ಭಾಗವನ್ನು ಬೇರ್ಪಡಿಸಿ ಅದನ್ನ ಚೆನ್ನಾಗಿ ಗೊಬ್ಬರ ನೀರಾವರಿಯನ್ನು ಕೊಟ್ಟಾಗ ಖಂಡಿತ ಇದರ ಬಾಧೆಯನ್ನು ತಡೆಗಟ್ಟಬೇಕಾಗ್ತದೆ. ಅದೇ ರೀತಿ ರೋಗಗಳಲ್ಲಿ ಬಂದಾಗ ಸಾಮಾನ್ಯವಾಗಿ ಬೂದಿ ರೋಗ ಬಹಳ ಮುಖ್ಯವಾಗಿ ಕಂಡು ಬರುವಂತದ್ದು, ಅದು ಹೆಚ್ಚಾಗಿ ಕಂಡು ಬರುವಂತದ್ದು. ಮತ್ತೆ ಇನ್ನು ಎಲೆ ಕಪ್ಪು ಎಲೆ ಚಿಕ್ಕಿ ರೋಗ ಬಹುಶಃ ಅತಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಅದೇ ರೀತಿ ಮತ್ತೆ ಕಾಂಡ ಕೊಳೆಯುವ ರೋಗ, ನಾವು ಡೈ ಬ್ಯಾಕ್ ಅಂತ ಹೇಳ್ತೇವೆ, ಈ ಒಂದು ಬರ್ತದೆ. ಇದು ಸಾಮಾನ್ಯವಾಗಿ ಮಳೆ ಹೆಚ್ಚು ಬೀಳುವಂತ ಪ್ರದೇಶದಲ್ಲಿ, ಆರ್ದ್ರತೆ ಮತ್ತು ಬಿಸಿಲು ಇರುವಂತ ಪ್ರದೇಶದಲ್ಲಿ ಬೂದಿ ರೋಗ ಜಾಸ್ತಿ ಬರೋದ್ರಿಂದ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ, ಇಂಥ ಒಂದು ರೋಗ ಬಂದಾಗ ಈಗ ಸಾಮಾನ್ಯವಾಗಿ ಈ ಕಾರ್ಬನ್ಡೈಸಿಯಂ ಅಂತ ಹೇಳ್ತೇವೆ, ಅದು 1 gram ಪ್ರತಿ ಲೀಟರ್ ನೀರಿನಲ್ಲಿ ಸಿಂಪಡಿಸೋದ್ರಿಂದ ಈ ಬಹುತೇಕ ಶಿಲೀಂಧ್ರ ರೋಗಗಳನ್ನ ತಡೆಗಟ್ಟಲು ಖಂಡಿತ ಅನುಕೂಲ ಆಗ್ತದೆ. ಹೂಗೇನು ಕೀಟ ರೋಗಗಳು ಖಂಡಿತ ಹೂ ಮಗ್ಗಳಿಗೆ ಬರ್ತದೆ, ಹೂ ಮಗ್ಗಳಲ್ಲಿ ಬರ್ತದೆ. ಅದು ಇಡೀ ನಾನು ಹೇಳಿದಾಗೆ ಈ ರಸ ಇರುವಂತ ಕೀಟಗಳು ಮತ್ತು ನೂಸಿ ಹೂವಿನ ಮಗ್ಗಿನಲ್ಲಿ ಹರಳಕ್ಕಿಂತ ಮೊದಲೇ ಅದೆಲ್ಲ ರಸವನ್ನು ಹೀರಿ ಅದು ಹರಳದಾಗೆ ಮಾಡ್ತದೆ. ಇದು ಬಹಳ ಮುಖ್ಯವಾದಂತದ್ದು. ಮತ್ತೆ ಇನ್ನ ನಂತರ ಹರಳಿದ ನಂತರವೂ ಸಹ ನಾವು ಬಟ್ರೈಟಿಸ್ ಅಂತ ಹೇಳ್ತೀವಿ, ಅದೊಂದು ಒಳಗಡೆ ಇರ್ತದೆ, ಅದು ಕೂಲಿನ ನಂತರ ಅವರಿಗೆ ತೊಂದರೆ ಆಗ್ತದೆ. ರೈತರಿಗೆ ಮಾರುಕಟ್ಟೆ ತೆಗೆದುಕೊಂಡು ಹೋದಾಗ ಅದು ಹೂಗಳು ಕುಳಿತವೆ. ಆ ದೃಷ್ಟಿಯಿಂದ ಅದನ್ನ ಸಹ ನಾವು ತಡೆಗಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಇದು ಇಳುವರಿ ಎಷ್ಟು ಪಡಿಬಹುದು ಅಂತ ನಮ್ಮ ಗಿಡದ ತಿಳಿಯ ಹಾಕೆ ಮೇಲೆ ಹೋಗ್ತದೆ. ಅದರಲ್ಲಿ ನಾನು ಆಗ್ಲೇ ಹೇಳಿದ್ರೆ ವಿಶೇಷವಾದಂತಹದ್ದು ದಪ್ಪ ಗಾತ್ರದ ಹೂಗಳಿರ್ಬೋದು, ಸಣ್ಣ ಗಾತ್ರದ ಹೂಗಳಿರ್ಬೋದು, ಅದು ಬೇರೆ ಬೇರೆ ಪರ್ಪಸ್ ಮೇಲೆ ಅವಲಂಬಿಸಿರ್ತದೆ. ಈಗ ಸಾಮಾನ್ಯವಾಗಿ ನಾವು ರೈತರು ಈಗ ಏನು ಹೊರಗಡೆ ಬೆಳೀತಾ ಇದ್ದಾರೆ, ಗ್ಲಾಡಿಯೇಟ್ ಇರ್ಬೋದು ಮತ್ತು ಫಸ್ಟ್ ಏಡ್ ಇರ್ಬೋದು, ಬೇರೆ ತಳಿಗಳು ಇರ್ಬೋದು, ಈಗ ಮುಳ್ಳು ಜಾಜಿ ಅಂತ ಹೇಳ್ತೇವೆ, ಮುಳ್ಳು ರೋಸ್, ಅವ್ರದ್ದೇ ಆದಂತ ಒಂದು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ತುಂಬಾ ತಳಿಗಳೆಲ್ಲ ಇದೆ. ಕನಿಷ್ಠ ಅದು 1 hectare ಪ್ರದೇಶದಲ್ಲಿ ಸಾಧಾರಣ 2-2.5 lakh ಹೂಗಳನ್ನ ಇಳುವರಿನ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಾವು ಹಸಿರು ಮನೆಗಳಲ್ಲಿ ಸಾಮಾನ್ಯವಾಗಿ ಹೇಳೋದಾದ್ರೆ ಅಲ್ಲಿ ಸ್ಕ್ವೇರ್ ಮೀಟರ್ ಅಂತರದಲ್ಲಿ ಯಾವಾಗಲೂ ಇಳುವರಿಯನ್ನ ಹೇಳುವಂತದ್ದು, ಅಲ್ಲಿ ಸಾಧಾರಣ 200-250 ಹೂಗಳು ಪ್ರತಿ ಸ್ಕ್ವೇರ್ ಮೀಟರ್ಗೆ. 1 hectare ಪ್ರದೇಶದಲ್ಲಿ 70,000 ಗಿಡಗಳು ಇರ್ತವೆ ಅಂತ ಹೇಳಿದ್ರೆ, ಅಂದ್ರೆ 1 square meter ಕನಿಷ್ಠ 8 ಗಿಡಗಳು ಇರ್ತದೆ. ಆದ್ರೆ ಹೊರಗಡೆ ನೆಟ್ಟಾಗ ನಾವು ಕೇವಲ 10,000 ಗಿಡಗಳು ಮಾತ್ರ ಇರೋದ್ರಿಂದ ಅಲ್ಲಿನ ಇಳುವರಿಯನ್ನು ಇಲ್ಲಿಗೆ ಹೋಲಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ಹೊರಗಡೆ ಈ ರೀತಿಯಾಗಿ ಎಲ್ಲ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಾಗ, ಅಂದ್ರೆ ಸಾಧಾರಣವಾಗಿ ಒಳ್ಳೆ ಅಂತರವನ್ನು ಕೊಟ್ಟು ಪೋಷಕಾಂಶಗಳನ್ನು ಕೊಟ್ಟು ಕೀಟನಾಶಕಗಳನ್ನ ಕಾಲದಿಂದ ಕಾಲಕ್ಕೆ ಸರಿಯಾಗಿ ಸಿಂಪರಣೆ ಮಾಡಿ ಕಳೆ ತೆಗೆದು ಗಿಡಗಳನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಮತ್ತೆ ಸವರೋದ್ರಿಂದ ಆಗಿಂದಾಗೆ ಸವರಿ ಗಿಡದ ಬೆಳವಣಿಗೆ ಚೆನ್ನಾಗಿ ಇಟ್ಕೊಂಡಾಗ ಖಂಡಿತ 2-2.5 lakh ಹೂವು ಬರಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ. ಗುಲಾಬಿ ಕೃಷಿ ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತ ಸಾಮಾನ್ಯವಾಗಿ ಇದು ಮಾರುಕಟ್ಟೆ ಮೇಲೆ ನಿರ್ಧರಿಸಿರುತ್ತದೆ. ನಾನು ಆಗ್ಲೇ ಹೇಳಿದಾಗೆ ಈ ಸೌರೋದರಿಂದ ನಿರ್ದಿಷ್ಟ ಅವಧಿಯಲ್ಲಿ ಹೂಗಳನ್ನು ಹೆಚ್ಚು ಪಡೆಯಲಿಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತು ನಮ್ಮ ಬ್ಯಾಂಗ್ಳೂರಿನಲ್ಲಿ ಹಸಿರುಮನೆ ಕೃಷಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಫೆಬ್ರವರಿ 14 ಬರುವಂತ ಪ್ರೇಮಿಗಳ ದಿನಾಚರಣೆಗೆ ಹೂಗಳನ್ನು ಕಳಿಸ್ಲಿಕ್ಕೆ ಮಾತ್ರ ಆ ಗಿಡಗಳನ್ನ ತಯಾರು ಮಾಡ್ತಾರೆ. ಆ ಟೈಮ್ ನಲ್ಲಿ ಪ್ರೂನಿಂಗ್ ಮಾಡ್ತಾರೆ, ಬೇರೆ ಟೈಮ್ ನಲ್ಲಿ ರೆಸ್ಟ್ ಇಟ್ಕೊಳ್ತಾರೆ. ಅಂದ್ರೆ ಡಿಸೆಂಬರ್ ಸುಮಾರದಲ್ಲಿ ಅವರು ಪ್ರೂನಿಂಗ್ ಮಾಡಿ ಈ ರೀತಿ ಮಾಡೋದ್ರಿಂದ ಅವರಿಗೆ ಆ ಒಂದು ಬೇಡಿಕೆ ಫೆಬ್ರವರಿ 14 ಬೇಡಿಕೆ ಅದಕ್ಕೆ ತಯಾರು ಮಾಡುವಂತದ್ದು. ಬ್ಯಾಂಗ್ಳೂರಿನಲ್ಲಿ ಕಳೆದ ಬಾರಿ 35-40 ರೂಪಾಯಿ ಕಿಲೋಗಳು ಒಂದು ಹೂಕ್ಕೆ ಹೋಗ್ತಾ ಇತ್ತು. ಬೇರೆ ಟೈಮಲ್ಲಿ 50 ಪೈಸೆ ಇರ್ತದೆ ಕಿಲೋ, 2 ರೂಪಾಯಿ ಇರ್ತದೆ. ಈ ರೀತಿಯಾಗಿ ಅಂದ್ರೆ ಇದು ಮದುವೆ ಸೀಸನ್ ಇರ್ಬೋದು, ಹಬ್ಬ ಹುಣ್ಣಿಮೆಗಳು ಇರ್ಬೋದು, ಫಾದರ್ಸ್ ಡೇ, ಮದರ್ಸ್ ಡೇ, ಥ್ಯಾಂಕ್ಸ್ ಗಿವಿಂಗ್ ಡೇ, ನ್ಯೂ ಇಯರ್ ಡೇ. ಅದು ಸಾಮಾನ್ಯವಾಗಿ ಅದಕ್ಕೆ ಹೇಳ್ತಾರೆ, ಈ ಐರೋಪ್ ದೇಶಗಳಲ್ಲಿ ಈಗ ನಾವು ಸೆಪ್ಟೆಂಬರ್ ಇಂದ ಹಿಡಿದು ಮಾರ್ಚ್ ಏಪ್ರಿಲ್ ವರೆಗೂ ಅವ್ರಿಗೆ ಪೀಕ್ ಫ್ಲವರಿಂಗ್ ಇದೆ ಅಂತೇಳಿ. ಅವಾಗ ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರೋದ್ರಿಂದ ಅಲ್ಲಿ ಪ್ರತಿಯೊಂದನ್ನು ಹೂಗಳ ಮುಖಾಂತರನ ಹೇಳುವಂತದ್ದು, ಒಂದು ಸಂದೇಶವನ್ನು, ಒಂದು ಒಳ್ಳೆಯದನ್ನ, ಶುಭಾಶಯಗಳನ್ನ ಕೊರೋದ್ರಿಂದ ಆ ರೀತಿಯಾಗಿ ಅದು ಮಾರುಕಟ್ಟೆ ನಾವು ಬೆಳೆಯುವಂತ ಕಾಲದ ಮೇಲೆ ಮತ್ತೆ ಅಲ್ಲಿ ಕೊಡುವಂತ ಮಾರುಕಟ್ಟೆ ಮೇಲೆ ಅವಲಂಬಿಸಿರ್ತದೆ. ಆ ದೃಷ್ಟಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಮಾಡೋದಿದೆ ಅಂದ್ರೆ 2.5 ಎಕರೆ ಪ್ರದೇಶದಲ್ಲಿ ಮಾಡೋದಿದ್ರೆ ಸಾಧಾರಣ ಅವರಿಗೆ ಗಿಡಗಳ ಉದಾಹರಣೆ, ಗುಂಡಿ ಕೀಳುವಂಥದ್ದು, ಗೊಬ್ಬರ ಕೊಡುವಂಥದ್ದು, ನಾಟಿ ಮಾಡುವಂಥದ್ದು, ಮತ್ತೆ ಅದಕ್ಕೆ ಬೇಕಾದಂತ ಪೋಷಕಾಂಶಗಳು ಎಲ್ಲವನ್ನು ನೋಡಿದಾಗ ಮೊದಲನೇ ವರ್ಷ ಅವರಿಗೆ ಸಾಧಾರಣ 2-2.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಒಂದು ಅವ್ರಿಗೆ ಮೊದಲನೇ ವರ್ಷದಲ್ಲಿ ಅವರಿಗೆ ಸ್ವಲ್ಪ ಇಳುವರಿಯಲ್ಲಿ ಅಷ್ಟು ತೂಕ್ಲಿಕ್ಕೆ ಆಗೋದಿಲ್ಲ. ಕನಿಷ್ಠ 2 ಲಕ್ಷ ಹೂವು ಬಂದರೂ ಸಹ 1 ರೂಪಾಯಿ ಅಂತ ಮಾರಿದ್ರು ಸಹ 2 ಲಕ್ಷ ರೂಪಾಯಿ ಬರ್ತದೆ. ಆದ್ರೆ ಖರ್ಚು ಇವರಿಗೆ 2-2.5 ಆಗಿರ್ತದೆ. ಅಂದ್ರೆ ಮೊದಲನೇ ವರ್ಷದಲ್ಲಿ ಬಹುಶಃ ಗಿಡಗಳ ಖರ್ಚು ಸಾಧಾರಣ 10,000ಗೆ 10 ರೂಪಾಯಿ ತೆಗೆದುಕೊಂಡ್ರು ಸಹ 1 ಲಕ್ಷ ರೂಪಾಯಿ ಗಿಡಗಳಿಗೆ ಹೋಗಿರ್ತದೆ. ಸೊ ನಂತರದ ವರ್ಷಗಳಲ್ಲಿ ಕೇವಲ ಅವರಿಗೆ ನಿರ್ವಹಣೆ ಮತ್ತು ಈ ಇನ್ಪುಟ್ಸ್ ಅಂತ ಏನ್ ಹೇಳ್ತೀವಿ ಅಷ್ಟು ಮಾತ್ರ ಖರ್ಚಿರೋದ್ರಿಂದ 2-3 ವರ್ಷಗಳ ನಂತರ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 2-2.5 ಲಕ್ಷದಷ್ಟು ನಿವ್ವಳ ಲಾಭ ಬರಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅಂದ್ರೆ ಈ ಒಂದು ಧಾರಣೆಯಲ್ಲಿ ವ್ಯತ್ಯಾಸ ಕಂಡು ಬರ್ತದೆ, ಧಾರಣೆ ಮೇಲೆ ಹೋಗ್ತದೆ. ಕೆಲವೊಮ್ಮೆ ಬಿಡಿ ಹೂಗಳಾಗಿ ಕೆಲವು ಹೂಗಳಿಗೆ 50 ಪೈಸೆ ಸಿಗ್ತದೆ, ಕೆಲವೊಮ್ಮೆ ಹಬ್ಬ ದಿನಗಳಲ್ಲಿ ಅದೇ ಹೂವಿಗೆ 1 ರೂಪಾಯಿ ಸಿಗ್ತದೆ. ಈ ರೀತಿಯಾಗಿ ವರಮಾನದಲ್ಲಿ ಸ್ವಲ್ಪ ಏರುಪೇರುಗಳಿರೋದ್ರಿಂದ ನಿರ್ದಿಷ್ಟವಾಗಿ ಹೇಳಿಕ್ಕಾಗೋದಿಲ್ಲ. ಆದರೆ ಬ್ಯಾಂಗ್ಳೂರ್ ಅಂತ ಒಂದು ಪ್ರದೇಶದಲ್ಲಿ ಈಗ ಹೂಗಳ ಬೇಡಿಕೆ ಹೆಚ್ಚುತ್ತಾ ಇದೆ. ಅದರಲ್ಲೂ ನಾನು ರೈತರಿಗೆ ಏನು ಹೇಳೋದಂದ್ರೆ, ನಾವು ಬೆಳೆಯುವಂಥ ಹೂಗಳನ್ನು ಕೇವಲ ಬಿಡಿ ಹೂಗಳಿಗಾಗಿ ಬೆಳೆಯೋದು ಬದಲು ಕಾಂಡ ಸಹಿತ ಬರುವಂಥ ಅಂದರೆ ಕಟ್ ಫ್ಲವರ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದರ ಒಂದು ಪ್ರವೃತ್ತಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಅಂಥ ಹೂಗಳನ್ನು ಮನೆಯಲ್ಲಿ ಜೋಡಣೆ ಮಾಡುವಂಥದ್ದು ಅಥವಾ ಸ್ನೇಹಿತರಿಗೆ ಮದುವೆ ಮನೆಗಳಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಆ ದೃಷ್ಟಿಯಿಂದ ಡಚ್ ವೆರೈಟೀಸ್ ಏನು ಹೊರ ಪ್ರದೇಶದಲ್ಲಿ ಬೆಳೀಲಿಕ್ಕೆ ಸೂಕ್ತ ಇದೆ, ಅದಕ್ಕೆ ಹಸಿರು ಮನೆಯೇ ಬೇಕು ಅಂತ ಇಲ್ಲ, ಅಂಥ ಕಡೆ ಬೆಳಿಬೋದು. ಆದರೆ ರೈತರು ಎಲ್ಲಿ ಸ್ವಲ್ಪ ಅವರಿಗೆ ಆರ್ಥಿಕವಾಗಿ ಸಾಧ್ಯತೆ ಇದೆ ಅಂಥ ಕಡೆ ಕಡಿಮೆ ಖರ್ಚದ ಹಸಿರು ಮನೆಗಳನ್ನು ತೆಗೆದುಕೊಂಡು ಈ ಬೆಂಗಳೂರು ಸುತ್ತಮುತ್ತ ವಿಶೇಷವಾಗಿರುವಂಥ ರೈತರಿಗೆ ಈ ಹಸಿರು ಮನೆಗಳಲ್ಲಿ ಇದನ್ನು ಸಣ್ಣ ಪ್ರಮಾಣದಲ್ಲಿ, ಅದು 200 ಸ್ಕ್ವೇರ್ ಮೀಟರ್ ಇರ್ಬೋದು, 500 ಸ್ಕ್ವೇರ್ ಮೀಟರ್ ಇರ್ಬೋದು, ಅದು ಎಕರೆಗಟ್ಟಲೆ ಮಾಡಬೇಕು ಅಂತೇನಿಲ್ಲ, ಸಣ್ಣ ಪ್ರಮಾಣದಲ್ಲಿ ಮಾಡೋದ್ರಿಂದ ಅವರಿಗೆ ಉತ್ತಮವಾದಂತಹ ಗುಣಮಟ್ಟ ಉಳ್ಳಂತಹ ಗುಲಾಬಿಯನ್ನು ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಇಲ್ಲಿ ವಾತಾವರಣ ಹೇಳಿ ಮಾಡಿಸ್ತಾ ಇದೆ, ಬಳಸ್ಕೊಳ್ಬೇಕಾಗ್ತದೆ. ಅದರಿಂದ ಗುಲಾಬಿ ಬೇಸಾಯ ಒಳ್ಳೆಯ ಒಂದು ಲಾಭದಾಯಕ ಬೆಳೆ ಅಂತ ಹೇಳ್ಬೋದಾಗಿದೆ. ಅಂದ್ರೆ ಒಂದ್ಸರಿ ಈ ಗುಲಾಬಿ ತೋಟವನ್ನು ನಾವು ಸ್ಥಾಪನೆ ಮಾಡಿದ್ಮೇಲೆ ಖಂಡಿತ ಎಷ್ಟು ವರ್ಷದವರೆಗೂ ಗುಣಮಟ್ಟದ ಹೂಗಳನ್ನು ಪಡಿತಾ ಹೋಗಬಹುದು ಅಂತ? ಖಂಡಿತ. ಇದು ನೋಡಿ, ಈಗ ನಾನು ಆಗ್ಲೇ ಹೇಳಿದಾಗ ಹಸಿರು ಮನೆಗಳನ್ನು ತೆಗೆದುಕೊಂಡ್ರೆ ಅಲ್ಲಿರುವಂತಹ ಡಚ್ ವೆರೈಟೀಸ್ ಅಂತ ಏನು ಐರೋಪ್ಯ ದೇಶ ತಳಿಗಳಿದೆಯಲ್ಲ, ಅದು ಸಾಧಾರಣವಾಗಿ 6-7 ವರ್ಷಗಳು ಮಾತ್ರ. ಯಾಕಂದ್ರೆ ಅಲ್ಲಿ ಪ್ರತಿದಿನ ಇಳುವರಿ ಬರ್ತಾ ಇರ್ತದೆ. ಆದ್ರೆ ನಾವು ಸಾಮಾನ್ಯವಾಗಿ ರೈತರು ಹೊರಗಡೆ ಬೆಳೆಯುವಂಥದ್ದು, ನಮ್ಮಲ್ಲಿ ವರ್ಷ ಇಡೀ ನಾವು ಹೂವನ್ನು ಅಷ್ಟು ಯಥೇಚ್ಛವಾಗಿ ಬೆಳೆಯೋದಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಹೆಚ್ಚೆಚ್ಚು ಪೋಷಕಾಂಶಗಳನ್ನು ಕೊಡ್ತಾರೆ. ಈಗ ನಾನು ಹೇಳಿದಂಥ ಪೋಷಕಾಂಶವನ್ನು ನಾವು ಹಸಿರು ಮನೆಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಸಿರು ಮನೆಯಲ್ಲಿ ಅದರ 3-4 ಪಟ್ಟಿಯನ್ನು ಕೊಡಬೇಕಾಗ್ತದೆ. ಸೊ ಅಲ್ಲಿ ಹೆಚ್ಚು ಇಳುವರಿ ಕೊಡುವಂಥದ್ದು. ಸೊ ಹಂಗೆ ಆ ತಳಿಗಳ ಒಂದು ಸಾಮರ್ಥ್ಯ ಕೇವಲ 6-7 ವರ್ಷ ಮಾತ್ರ. ಆದರೆ ನಮ್ಮ ದೇಶದಲ್ಲಿರುವಂತಹ ಹೊರಗಡೆ ಬೆಳೆದ ತಳಿಗಳನ್ನು 10-12-15 ವರ್ಷಗಳ ಕಾಲ ನಾವು ಅದನ್ನು ಬೆಳೆಕೊಳ್ಬಹುದು. ಅದು ಲಾಭದಾಯಕವಾಗ್ತದೆ. ಆದ್ರೆ ಹಾಗೆ ಬಿಟ್ಟರೆ ಸಹ ಇಳುವರಿಯಲ್ಲಿ ಕಡಿಮೆ ಆಗ್ತದೆ. 25-30 ವರ್ಷದ ತೋಟಗಳು ಸಹ ಇದೆ. ನಾವು ಈಗ ಗಾರ್ಡನ್ಸ್ ನೋಡ್ತೀವಲ್ಲ, ಉದ್ಯಾನವನಗಳಲ್ಲಿ ಯಾರು ಅದನ್ನ ಬದಲಾವಣೆ ಮಾಡೋದಿಲ್ಲ. ಅದ್ರ ಕಾಂಡನ ತುಂಬಾ ದಪ್ಪವಾಗಿರ್ತದೆ, ಬೆಳೀತಾ ಇರ್ತದೆ. ಅಂದ್ರೆ ಇದನ್ನ ಸವರ್ತಾ ಇರೋದ್ರಿಂದ, ಪ್ರೂನಿಂಗ್ ಮಾಡ್ತಾ ಇರೋದ್ರಿಂದ, ಪೋಷಕಾಂಶಗಳನ್ನ ಕೊಡ್ತಾ ಇದ್ರೆ ಹೊಸ ಚಿಗುರು ಬರ್ತಾ ಇರ್ತದೆ, ಇಳುವರಿ ಬರ್ತಾ ಇರ್ತದೆ. ಅದ್ರ ಇಳುವರಿ ಮಟ್ಟದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಹೂಗಳ ಗುಣಮಟ್ಟ ಏನು ಕಡಿಮೆ ಆಗಲ್ಲ? ಅಂದ್ರೆ ಕಡಿಮೆ ಸಂಖ್ಯೆನ ಹೂಗಳು ಇರ್ತದೆ, ಗುಣಮಟ್ಟ ಕಡಿಮೆ ಆಗೋದಿಲ್ಲ. ಅಂದ್ರೆ ಕಮರ್ಷಿಯಲ್ ಆಗಿ ಅಥವಾ ವಾಣಿಜ್ಯ ಮಟ್ಟದಲ್ಲಿ ರೈತರು ಹಲವು 10-12 ವರ್ಷಗಳ ನಂತರ ಕಷ್ಟವಾಗ್ತದೆ, ಇಳುವರಿಯಲ್ಲಿ ಕಡಿಮೆ ತಗಲೇಬೇಕಾಗ್ತದೆ. ಹಸಿರು ಮನೆಗಳಲ್ಲಿ ಕೇವಲ 5-7 ವರ್ಷಗಳು ಮಾತ್ರ ಅದನ್ನು ಬದಲಾವಣೆಯನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಇಳುವರಿ ಬರಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಗುಲಾಬಿ ಬೇಸಾಯದ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ತುಂಬ ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಕುಮಾರ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು. ಥ್ಯಾಂಕ್ ಯು. ಈಗ ಕೇಳುವ ಕೃಷಿ ಮಾಹಿತಿ. ಪಪಾಯದಲ್ಲಿ ಕಂಡುಬರುವಂಥ ಮುಖ್ಯವಾದ ಒಂದು ರೋಗ ಅಂದರೆ ಈ ಉಂಗುರ ಚುಕ್ಕೆ ಮೊಸಾಯಿಕ್ ನಂಜು ರೋಗ ಅಂತ. ಇದು ವೈರಸ್ನಿಂದ ಬರುವಂಥ ರೋಗ. ಈ ಉಂಗುರ ಚುಕ್ಕೆ ಮೊಸಾಯಿಕ್ ನಂಜು ರೋಗದ ಚಿಹ್ನೆಗಳು ಗಿಡದ ವಯಸ್ಸು ಮತ್ತು ಕಾಲಕ್ಕೆ ತಕ್ಕಂತೆ ಬದಲಾಗ್ತವೆ. ಈ ಪಪಾಯ ಗಿಡದ ಎಲೆಗಳು ಮೊದಲಿಗೆ ಸುಕ್ಕು ಕಟ್ಟಿ ತಿಳಿ ಹಳದಿಯಾಗಿ ವಿಕಾರಗೊಂಡು ಸ್ವಲ್ಪ ಅಥವಾ ಪೂರ್ತಿಯಾಗಿ ಬಳ್ಳಿಯ ಕುಡಿ ತರಹ ಸಣ್ಣ ಹಂಬುಗಳಾಗಿ ಮಾರ್ಪಾಟಾಗ್ತವೆ. ಎಲೆಗಳ ಗಾತ್ರ ಚಿಕ್ಕದಾಗಿ ಹಳೆಯ ಎಲೆಗಳು ಗಿಡದಿಂದ ಬೀಳೋದಕ್ಕೆ ಪ್ರಾರಂಭಿಸ್ತವೆ. ಗಿಡದ ತುದಿನಲ್ಲಿ ಸಣ್ಣ ಎಲೆಗಳು ಒಂದು ರೀತಿಯ ಕುಚ್ಚುಗಳ ರೀತಿಯಲ್ಲಿ ಮಾರ್ಪಾಟಾಗ್ತವೆ. ಗಿಡಗಳು ನೇರವಾಗಿರ್ತವೆ, ತುದಿಯಲ್ಲಿ ಮೊಂಚಾಗಿರ್ತವೆ, ಗಿಡದ ಎತ್ತರ ಕಡಿಮೆ ಆಗುತ್ತೆ. ರೋಗ ತಗಲ್ದ ಗಿಡದಲ್ಲಿ ಕೆಲವೇ ಸಣ್ಣ ಮತ್ತು ಉದ್ದನೆಯ ಹಣ್ಣುಗಳು ಬರ್ತವೆ, ಮತ್ತು ಅವುಗಳ ಮೇಲೆ ಮೊಸಾಯಿಕ್ ಅಥವಾ ಉಂಗುರದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಮುಖ್ಯವಾಗಿ ಈ ಮೊಸಾಯಿಕ್ ನಂಜು ರೋಗದ ಹರಡುವಿಕೆಯಲ್ಲಿ ವಿವಿಧ ಜಾತಿಯ ಹೇನುಗಳು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಈ ಹೇನುಗಳಿಗೆ ಪಪಾಯ ಸೂಕ್ತವಾದಂಥ ಆಹಾರವನ್ನು ಒದಗಿಸುವಂಥ ಸಸ್ಯ ಅಲ್ಲ. ಆದ್ದರಿಂದ ಯಾವುದೇ ಹೇನುಗಳಾಗಲಿ ಅಥವಾ ಹೇನಿನ ಗುಂಪಾಗಲಿ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಆದರೆ ಈ ರೆಕ್ಕೆ ಇರುವಂಥ ಹೇನು ಆಗಾಗ್ಗೆ ಈ ಪಪಾಯ ಗಿಡಗಳಿಗೆ ಭೇಟಿ ಕೊಟ್ಟು ನೈಸರ್ಗಿಕವಾಗಿ ಈ ರೋಗವನ್ನು ಪ್ರಸಾರ ಮಾಡ್ತವೆ. ಈ ನಂಜಾಣುವಿನ ಪ್ರಸಾರಕ್ಕೆ ರೆಕ್ಕೆ ಇರುವಂಥ ಮತ್ತು ರೆಕ್ಕೆ ಇಲ್ಲದೇ ಇರುವಂಥ ಹೇನುಗಳು ಕಾರಣ ಆಗಿರ್ತವೆ. ಮುಖ್ಯವಾಗಿ ಈ ಉಂಗುರ ಚುಕ್ಕೆ ಮೊಸಾಯಿಕ್ ನಂಜು ರೋಗ ಗಿಡದಿಂದ ಗಿಡಕ್ಕೆ ಮತ್ತು ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೇನುಗಳ ಮುಖಾಂತರ ಹರಡುತ್ತೆ. ಹಾಗೆಯೇ ಈ ಕೃಷಿ ಸಲಕರಣೆಗಳ ಮೂಲಕವೂ ಕೂಡ ಹರಡಬಹುದು. ಇನ್ನು ಈ ಉಂಗುರ ಚುಕ್ಕೆ ಪಪಾಯ ಮೊಸಾಯಿಕ್ ನಂಜು ರೋಗದ ನಿರ್ವಹಣೆಗಾಗಿ ಈ ಪಪಾಯ ತೋಟದ ಸುತ್ತ ಹತ್ತಿ, ಬದನೆ ಮತ್ತು ಕುಂಬಳ ಜಾತಿಯ ಬೆಳೆಗಳನ್ನು ಬೆಳೀಬಾರದು. ಹಳೆಯ ಪಪಾಯ ತೋಟದ ಸಮೀಪ ಪಪಾಯ ಸಸಿ ಮಡಿಗಳನ್ನು ಮಾಡ್ಕೋಬಾರ್ದು, ಸಸಿಗಳನ್ನು ತಯಾರಿಸ್ಕೋಬಾರ್ದು. ಸಸಿ ಮಡಿನಲ್ಲಿ ಈ ನೈಲಾನ್ ಬಲೆಯನ್ನು ನಾವು ಉಪಯೋಗಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ಹತೋಟಿ ಮಾಡಬಹುದು. ಜೂನ್ ಜುಲೈ ತಿಂಗಳಿನಲ್ಲಿ ನಾಟಿ ಮಾಡೋದ್ರಿಂದ ರೋಗದ ಬಾಧೆ ಕಡಿಮೆ ಆಗುತ್ತೆ. ನಾಟಿ ಮಾಡೋದಕ್ಕಿಂತ ಮೊದಲು ಪ್ರತಿ ಗುಂಡಿಗೆ 10 ಗ್ರಾಂನಷ್ಟು ಕಾರ್ಬೋಫ್ಯೂರಾನ್ 3G ಹರಳುಗಳನ್ನು ಹಾಕಬೇಕಾಗತ್ತೆ. ರೋಗರಹಿತ ಸಸಿಗಳನ್ನು ನಾಟಿಗೆ ಉಪಯೋಗಿಸ್ಬೇಕು. ತೋಟದಲ್ಲಿ ಪ್ರತಿನಿತ್ಯ ತಿರುಗಾಡಿ ಈ ನಂಜಾಣು ಪೀಡಿತ ಸಸಿಗಳನ್ನು ಗುರುತಿಸಿ ಕಿತ್ತು ನಾಶಪಡಿಸಬೇಕು. ಸಸಿಗಳಿಗೆ ಅಥವಾ ಗಿಡಗಳಿಗೆ ತಪ್ಪದೆ 10-12 ದಿನಗಳ ಅಂತರದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಪ್ರತಿ ಲೀಟರ್ ನೀರಿಗೆ ಡೈಮ್ಯೂಥೇಟ್ ಆದರೆ 1.7 ಮಿಲಿಲೀಟರ್ನಷ್ಟು ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಫಾಸ್ಫಾಮಿಡಾನ್ ಆದರೆ 0.5 ಮಿಲಿಲೀಟರು ಪ್ರತಿ ಲೀಟರ್ ನೀರಿಗೆ, ಅಸಿಫೇಟ್ ಆದರೆ 1 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಕೈಗೊಳ್ಳಬಹುದು. ಮಾನೋಕ್ರೋಟೋಫಾಸ್ ಆದರೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಇನ್ನು ಆಗಾಗ್ಗೆ ಈ ಕೀಟನಾಶಕಗಳ ಬದಲಿಗೆ 5% ಬೇವಿನ ಬೀಜದ ಕಷಾಯವನ್ನು ಕೂಡ ನಾವು ಸಿಂಪರಣೆ ಮಾಡ್ಕೋಬಹುದು. ಅಂದರೆ 15 ಕಿಲೋಗ್ರಾಂನಷ್ಟು ಈ ಬೇವಿನ ಬೀಜವನ್ನು ನಾವು ಪುಡಿ ಮಾಡಿಕೊಂಡು ಒಂದು ಬಟ್ಟೆನಲ್ಲಿ ಅದನ್ನು ಕಟ್ಟಿ ನೀರಿನಲ್ಲಿ ಒಂದು ರಾತ್ರಿ ನೆನೆಸಿ ಇಡಬೇಕಾಗತ್ತೆ. ಈ ರೀತಿ ನೆನೆಸಿದ ಆ ಒಂದು ಬೇವಿನ ಬೀಜದ ಪುಡಿಯನ್ನು ಮಾರನೇ ದಿನ ಬೆಳಗ್ಗೆ ಅದನ್ನು ಚೆನ್ನಾಗಿ ಕಿವುಚಿ ಆ ಸೋಸಿ ಬಂದಂಥ ದ್ರಾವಣವನ್ನು 300 ಲೀಟ್ರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಇದು 5% ಬೇವಿನ ಬೀಜದ ಕಷಾಯವಾಗುತ್ತೆ. ಈ ಸಿಂಪರಣೆಗೆ 10 ಗ್ರಾಂನಷ್ಟು ಸಾಬೂನಿನ ಪುಡಿಯನ್ನು ಬೆರೆಸಿದರೆ ಅದು ಚೆನ್ನಾಗಿ ದ್ರಾವಣವಾಗಿ ಚೆನ್ನಾಗಿ ಅಂಟ್ಕೊಳ್ಳೋದಕ್ಕೂ ಕೂಡ ಅನುಕೂಲವಾಗುತ್ತೆ. ಇದಕ್ಕೆ ಬದಲಾಗಿ ಈ ಮಾರುಕಟ್ಟೆಯಲ್ಲಿ ಬೇವು ಮೂಲದ ಕೀಟನಾಶಕಗಳು ಕೂಡ ಬಂದಿದ್ದಾವೆ. ಅಂದರೆ ಈ ಅಜಾಡ್ ಡಿರಾಕ್ಟಿನ್ ಅಂತ ಆ ಬೇವಿನ ಅಂಶವನ್ನು ಕರೀತಾರೆ. 1,500 PPM ಈ ಅಜಾಡ್ ಡಿರಾಕ್ಟಿನ್ ಬೇವು ಮೂಲದ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಈ ಕೀಟನಾಶಕದ ಜೊತೆಗೆ 1% ಬೇವಿನ ಎಣ್ಣೆ ಅಥವಾ ಈ ನೆಲಗಡಲೆ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡೋದರಿಂದ ಈ ನಂಜಾಣು ಪ್ರಸಾರವನ್ನು ಕೂಡ ತಡೆಗಟ್ಟಬಹುದು. ಇದರಿಂದ ಹೆಚ್ಚಿನ ರೋಗದ ಹತೋಟಿಯನ್ನು ಕೂಡ ನಾವು ಮಾಡ್ಕೋಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತು ಮಾಹಿತಿ, ಕರಿಮೆಣಸಿನ ಬೇಸಾಯ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ಧಾರಣೆ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ. ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಇರಿಕೇರಿ ಪ್ರಸನ್ನ, ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ವಿರಶ್ಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ, ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಜಂಬರ ಇಂದು ವಿರಶ್ಪೇಟೆಯಲ್ಲಿ ನಡೆದಿತು. ಸೋಮಾರ್ಪೇಟಿನ ಶನಿವಸಂತೆ ಹೋಬಳಿ ದೊಡ್ಡಮಲ್ತೆ ಕಂದಾಯ ಗ್ರಾಮಕ್ಕೆ ಒಳಪಡುವ ಎರಡನೇ ಚೌಡ್ಲು ಉಪಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಪೌತಿಕಾತೆ ಆಂದೋಲನ ತಾರೀಕು 4ರಂದು ತಾಲೂಕು ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡಮಲ್ತೆ ಗ್ರಾಮ ಪಂಚಾಯಿತಿ ಸಭಾಬಡಲಿ ಹೊತ್ತಾರೆ 11 ಗಂಟೆಯಿಂದ 1 ಗಂಟೆಯವರೆಗೆ ನಡೆದಿದೆ. ಹಾಗೆ ತಾರೀಕು 5ರಂದು ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ಸಭಾಬಡಲಿ, ತಾರೀಕು 12ರಂದು ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮಗಳ ಪೌತಿಕಾತೆ ಆಂದೋಲನ ವಿಎಸ್ಎಸ್ಎನ್ ಸಭಾಬಡಲಿ ಹೊತ್ತಾರೆ 11 ಗಂಟೆಯಿಂದ ನಡೆದಿದೆ. ಅಲ್ಲಿನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಂಡಕ್ಕು. ಜಲಮೂಲನ ಉಳಿಸಿಕೆ ಅರಣ್ಯ ಸಂರಕ್ಷಿಸುವುದು ಅತ್ಯಗತ್ಯ ತಳಿ ಕೊಡಗು ಜಿಲ್ಲೆನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯು ತಿಳಿಸಳು. ಅವು ಎಫ್ಎಫ್ಸಿ ಕಾಲೇಜಿಲ್ಲಿ ನಡೆದ ವನ ಮಹೋತ್ಸವ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತಾಡಿ, ಹೊಳೆ ಮೂಲ ಇರದೆ ಕಾಡು ಪ್ರದೇಶದಲ್ಲಿ ತೆರೆದನ ಯಾರೂ ಸಹ ಮರೆಯಕ್ಕಾಗದು. ಆದ್ದರಿಂದ ಕಾಡನ್ನು ರಕ್ಷಿಸಿದಲ್ಲಿ ಪ್ರತಿಯೊಬ್ಬರೂ ಸಮೃದ್ಧಿನ ಬದುಕು ಕಾಣಿಕೆ ಸಾಧ್ಯ. ಕಾಡು ಉಳಿದ್ರೆ ನಾಡು ಉಳಿದಂಗೆ. ಅದರಿಂದ ಗಿಡಮರ ಬೆಳೆಸುವುದರಿಂದ ಅಂತರ್ಜಲ ಮಟ್ಟನ ಹೆಚ್ಚಿಸಕ್ಕೂ ಹೇಳಿದು. ಸುಮಾರು 25,000 ಜನಸಂಖ್ಯೆಗೆ ಆಧಾರವಾಗಿರುವ ಶುಂಟಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಮೇಲ್ದರ್ಜೆಗೇರಿಸಿಕೆ ಸರಿಯಾದ ಕ್ರಮ ತಕಡಲಾದ ತಿಳಿ ಶಾಸಕರಾದ ಡಾ ಮಂತರ್ಗೌಡ ಭರವಸೆ ನೀಡಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಷ್ಟೀಯ ಹೆದ್ದಾರಿ ಬದಲಿದ್ದು ಅಪಘಾತ ಇನ್ನಿತರ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇರಿದಂಗೆ ಯಾವುದೇ ತುರ್ತು ಸೇವೆಗೆ ಇರುತ್ತಲೇ. ಇದರಿಂದ ಆ ಭಾಗದ ತೋಟದ ಕೂಲಿ ಕಾರ್ಮಿಕರಿಗೆ ಮಧ್ಯಮ ವರ್ಗದವಕ್ಕೆ ತುಂಬಾ ಕಷ್ಟ ಇದೆ. ಈಗಾಗಲೇ ಆರೋಗ್ಯ ಕೇಂದ್ರದ ಆವರಣದಲ್ಲಿರುವ ಹಳೆಯ ಕಟ್ಟಡಗಳನ್ನು ತೆಗೆದು ಹೊಸ ಕಟ್ಟಡ ಕಟ್ಟಿಗೆ ಸರ್ಕಾರದ ಗಮನಕ್ಕೆ ತಂದು ಕ್ರಮ ತಕಡಲಾದೆ. ಹಾಗೆ ಎಚ್ಚರಿಕೆ ಹಾಗೆ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ಜನರ ಸೇವೆ ಸಲ್ಲಿಸುವಂಗೆ ಕಿವಿಮಾತನ ವೈದ್ಯಾಧಿಕಾರಿಗಳಿಗೆ ಹಾಗೆ ಸಿಬ್ಬಂದಿ ವರ್ಗದವಕ್ಕೆ ಹೇಳಿದು. ಪ್ರಾಕೃತಿಕ ವಿಕೋಪ ಸಂಭವಿಸಿದಲ್ಲಿ ಹಾಗೆ ರಕ್ಷಣಾ ಕಾರ್ಯ ಕೈಗೊಳ್ಳುತ್ತಿರುವ ಬಗ್ಗೆ ಅಣುಕು ಪ್ರದರ್ಶನ ಪ್ರಾತ್ಯಕ್ಷಿಕೆ ತಾಲೂಕಿನ ಹೆಬ್ಬಟ್ಟೆಗೆರಿ ಗ್ರಾಮದಲ್ಲಿ ನಿನ್ನೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ನೇತೃತ್ವದಲ್ಲಿ ನಡೆಯಿತು. ಭೂಕುಸಿತ, ಪ್ರವಾಹ ಮತ್ತಿತರ ವಿಪತ್ತು ಸಂಭವಿಸಿದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಗಳನ್ನು ಹೆಂಗೆ ತಕಡುಗುತ್ತಿರುವ ಬಗ್ಗೆ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸಲಾಯಿತು. ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ವಿದ್ಯುತ್ತನ್ನು ಕಡಿತಗೊಳಿಸುವುದು, ಘಟನಾ ಸ್ಥಳಕ್ಕೆ ಸೀಲ್ ಮಾಡುದು, ರಕ್ಷಣಾ ಕಾರ್ಯ ತಕೊಂಡು ಪ್ರಥಮ ಚಿಕಿತ್ಸೆ ನೀಡುದು, ಗಂಭೀರ ಗಾಯ ಆದಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋದು, ಹೀಗೆ ಬೇರೆ ಬೇರೆ ಅಣುಕು ಪ್ರದರ್ಶನ ನಡೆಯಿತು. ಕೊಡಗು ಜಿಲ್ಲಾಧಿಕಾರಿಯವರ ನಿರ್ದೇಶನಂಗೆ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ತಾರೀಕು 5ರ ಹೊತ್ತಾರೆ 11 ಗಂಟೆಯಿಂದ 1 ಗಂಟೆಯವರೆಗೆ ಕೊಡಗರಹಳ್ಳಿ ಗ್ರಾಮ ಪಂಚಾಯಿತಿ ಅಂದಗೋವೆ ಗ್ರಾಮದ ರೈತಾಪಿ ಜನರಿಗೆ ಪೌತಿಕಾತೆ ಆಂದೋಲನ ಏರ್ಪಾಡು ಮಾಡಲಾಗಿದ್ದು ಅಲ್ಲಿನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಂಡಕ್ಕು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯುಜಿಸಿಇಟಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗೆ ಆಯ್ಕೆ ಪಡೆದ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ದಾಖಲಾತಿ ಪರಿಶೀಲನೆಗೆ ತಾರೀಕು ನಿಗದಿಪಡಿಸಿದ್ದು, ತಾರೀಕು 15ರವರೆಗೆ ಆನ್ಲೈನ್ ಮೂಲಕ ದಾಖಲಾತಿ ಪರಿಶೀಲನೆ ನಡೆದಿದೆ. ಮಡಿಕೇರಿನ ಮಿಲಿಟರಿ ಕ್ಯಾಂಟೀನ್ನಲ್ಲಿ ನಾಳೆ ಹೊಸ ಸರಕು ಬರದಂದ ಯಾವುದೇ ವ್ಯಾಪಾರ ವಹಿವಾಟು ಇರದುಲ್ಲೆತ್ತ ಕ್ಯಾಂಟೀನ್ ವ್ಯವಸ್ಥಾಪಕರು ಪ್ರಕಟಣೆ ತಿಳಿಸಳು. ಕೊಡವ ಕುಟುಂಬ ತಂಡಗಳ ನಡುವೆ ನಡೆಯುವ 24ನೇ ವರ್ಷದ ಹಾಕಿ ಪಂದ್ಯಾವಳಿಗೆ ಕುಂಡಿಯೋಳೊಂಡ ಹಾಕಿ ನಮ್ಮೆ 2024ರ ಕೈಪಿಡಿನ ಬಿಡುಗಡೆ ಮಾಡಲಾಯಿತು. ವಿವೇಕ ಜಾಗೃತ ಬಳಗ ವಿರಶ್ಪೇಟೆ, ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ವಿರಶ್ಪೇಟೆ ಹಾಗೆ ಮುರಾಜಿ ದೇಸಾಯಿ ವಸತಿ ಶಾಲೆ ತಿತ್ತಿಮತಿ ಇವರ ಕುಡುಕುಟಲಿ ಸ್ವಾಮಿ ವಿವೇಕಾನಂದರ ಸದ್ಗತಿ ದಿನದ ಪ್ರಯುಕ್ತ ತಾರೀಕು 4ರಂದು ಹೊತ್ತರೆ 10 ಗಂಟೆಯಿಂದ 4 ಗಂಟೆಯವರೆಗೆ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ವಿರಶ್ಪೇಟೆಯಲ್ಲಿ ಉಚಿತ ವೈದ್ಯಕೀಯ ಹಾಗೆ ನೇತ್ರ ತಪಾಸಣಾ ಶಿಬಿರ ನಡೆದಿದೆ. ಆಸಕ್ತಿ ಇರುವ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಂಡಕ್ಕು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯ ವತಿಯಿಂದ 2023-24 ಸಾಲಿಗೆ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಂದ ವೈದ್ಯಕೀಯ ಸ್ಟಾಫ್ ನರ್ಸ್ ಹುದ್ದೆಗೆ ತಾರೀಕು 5ರ ಹೊತ್ತರೆ 10 ಗಂಟೆಗೆ ನೇರ ಸಂದರ್ಶನ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕರೆ ಜವಾಹರ್ ನವೋದಯದ ಪ್ರಾಂಶುಪಾಲರನ್ನು ಸಂಪರ್ಕಿಸಕ್ಕು. ಗ್ರಾಹಕರ ವ್ಯಾಜ್ಯಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ತಾರೀಕು 8ರಂದು ಲೋಕ ಅದಾಲತ್ ನಡೆದಿದೆ. ಆ ದಿನದಂದು ಸಂಬಂಧಪಟ್ಟು ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ಗುರುತಿಸಿಕೊಂಡು ಸರಿಪಡಿಸಿಕೊಳ್ಳುವಂಗೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತಾಧಿಕಾರಿ ಹಾಗೆ ಸಹಾಯಕ ರಿಜಿಸ್ಟ್ರರು ಪ್ರಕಟಣೆ ತಿಳಿಸಲು. ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆನ ಸಂಸ್ಥೆಯಾದ ಅಕಾಡೆಮಿ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜುಗಳಲ್ಲಿ ಓದ್ತಾಯಿರುವ ವಿಜ್ಞಾನ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗಾಗಿ ತಾರೀಕು 11ರಿಂದ 15ರವರೆಗೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂಡ್ ಇಂಟರ್ನ್ಶಿಪ್ ಡೆವಲಪ್ಮೆಂಟ್ ಕಾರ್ಯಾಗಾರ ಅಕಾಡೆಮಿ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ಇದಕ್ಕೆ ಭಾಗವಹಿಸಿಕೆ ಇಷ್ಟರವು ಸಂಬಂಧಪಟ್ಟ ಜಾಲತಾಣದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಮಡಿಕೇರಿ ತಾಲೂಕಿನ ಗಾಳಿಬೀಡು ಹತ್ತಿರ ಇರುವ ಜವಾಹರ್ ನವೋದಯ ವಿದ್ಯಾಲಯಕ್ಕೆ 2024-25 ಸಾಲಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿನ ಕರೆದೋಳು. ಅರ್ಜಿ ಹಾಕಿಕೆ ಆಗಸ್ಟ್ 10 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಇರಿಕೇರಿ ಪ್ರಸನ್ನ, ಮಾಲೀಕರು ಎಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವುಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ. ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9500975753. ನಿಮ್ಮ 2-5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಹಿಂದೆ ಸಂಪರ್ಕಿಸಿ. ಛೋಟಾ ಚಾಮ್ಸ್ ಗುರುಕುಲಂ, ವಿರಾಜ್ಪೇಟೆ. ಪ್ಲೇ ಗ್ರೂಪ್, ನರ್ಸರಿ, LKG, UKGಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಛೋಟಾ ಚಾಮ್ಸ್ ಗುರುಕುಲಂ, ಆಪೋಸಿಟ್ ಸೈನಿಟಿ ಹಾಲ್, ವಿಜಯನಗರ, ವಿರಾಜ್ಪೇಟೆ. ಮೊಬೈಲ್ 9448019615. 2024ನೇ ಜನವರಿ ತಿಂಗಳಲ್ಲಿ ಸೈನಿಕ ಶಾಲೆಯ 6ನೇ ತರಗತಿಗೆ ನಡೆಯುವ ಪ್ರವೇಶ ಪರೀಕ್ಷೆಗೆ ತರಬೇತಿ ಶಿಬಿರವನ್ನು ಕೊಡಗು ಎಜುಕೇಶನಲ್ ಅಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಹಾಗೂ ಲಯನ್ಸ್ ಟ್ರಸ್ಟ್ನ ಸಂಯುಕ್ತಾಶ್ರಯದಲ್ಲಿ ಇದೇ ಜುಲೈ 3 ರಿಂದ ಡಿಸೆಂಬರ್ 31 ರವರೆಗೆ ಬೆಳಗ್ಗೆ 9:30 ರಿಂದ ಸಂಜೆ 4 ಗಂಟೆಯವರೆಗೆ ಗೋಣಿಕೊಪ್ಪದ ಲಯನ್ಸ್ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಗುವುದು. 4 ಮತ್ತು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮಾರ್ಚಂಡ ಗಣೇಶ್ 9019512959, ಧನು 9945180654 ಅಥವಾ ಕಚೇರಿಯನ್ನು ಸಂಪರ್ಕಿಸಿ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಕೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ವಿರಾಜಪೇಟೆಯ 3ನಾಡು ರಸ್ತೆಯಲ್ಲಿರುವ ಆಶೀರ್ವಾದ್ ಮೆಡಿಕಲ್ ಸೆಂಟರ್ನಲ್ಲಿ ಖ್ಯಾತ ರೇಡಿಯಾಲಜಿಸ್ಟ್ ಹಾಗೂ ಭ್ರೂಣದ ಔಷಧ ತಜ್ಞರಾದ ಡಾಕ್ಟರ್ ಅಕ್ಷಿತ್ ಅಯ್ಯಪ್ಪ ಮುಕ್ಕಟೀರ, ಅಲ್ಲದೆ ಖ್ಯಾತ ಮಕ್ಕಳ ತಜ್ಞರು ಹಾಗೂ ನವಜಾತ ಶಿಶುಗಳ ತಜ್ಞ ವೈದ್ಯರಾದ ಡಾಕ್ಟರ್ ಗೌರವ್ ಅಯ್ಯಪ್ಪ ಕೆಂಬಡ್ ತಂಡ ಇವರು ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ ಮತ್ತು ಸಂಜೆ 4:30 ರಿಂದ ರಾತ್ರಿ 8 ಗಂಟೆಯವರೆಗೆ ಸೇವೆಗೆ ಲಭ್ಯರಿರುತ್ತಾರೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಗಿಡನಿಟ್ಟು ಮರವಾಗಿಸಿ ಮಳೆ ತರಿಸಿ ರಾಶಿ ರಾಶಿ ಬೆಳೆದು ಸಂಪತ್ತು ಹೊಂದಿ ಸಮೃದ್ಧವಾಗಿಸಿ. ಜುಲೈ 1ರಿಂದ 7ರವರೆಗೆ 1 ಕೋಟಿ ಸಸಿಗಳನ್ನು ನೆಡುವ ಮೂಲಕ ವನ ಮಹೋತ್ಸವ ಸಪ್ತಾಹವನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ. ಬನ್ನಿ, ಇಲಾಖೆಯೊಂದಿಗೆ ಕೈಜೋಡಿಸಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಲಾಖೆಯ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ. ಸೈನ್ಸ್ ಸಿಟಿ ಅರ್ಪಿಸುತ್ತಿದೆ ಸೈನ್ಸ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ವಿರಾಜಪೇಟೆ ಕೊಡವ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬ್ಯಾಂಕ್ರ ಪುದಿಯ ಶಾಖೆನ ಅಮ್ಮತ್ತಿಲು ಶುರು ಮಾಡುವ ಅಂದು ಬ್ಯಾಂಕ್ರ ಅಧ್ಯಕ್ಷ ನೆಲ್ಲಮಕ್ಕಡ ಉಮೇಶ್ ಮುತ್ತಣ್ಣ ಅಣ್ಣುಚಿ. ಅಲ್ಲಿ ಶುರು ಮಾಡುವ ಪುದಿಯ ಶಾಖೆರ ಕಟ್ಟಡತ್ನ ಪರಿಶೀಲನೆ ನಡೆಸಿದ ತಕ್ಪರಂದಾವು ದಂಡಾರ್ಥ 19 ವಿರಾಜಪೇಟೆಲು. ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕು ಅನುಕೂಲ ಅಪ್ಪನಕ್ಕೆ ಬ್ಯಾಂಕ್ನ ಶುರು ಮಾಡಿಸಿ ಇದತ್ತು 1300 ಸದಸ್ಯಂಗೆ ಇಂಜಿತು ನಲ್ಲ ಕಾರ್ಬಾರ್ ಮಾಡೇನು ಉಂಡು ಅಣ್ಣುಚಿ. ಅನ್ನನೆ ಅಮ್ಮತ್ತಿರ ಗ್ರಾಹಕಂಕು ಉಪಯೋಗ ಅಪ್ಪನಕ್ಕೆ ನಾಡ ಕಚೇರಿರ ಮುಂಬಲು ಬ್ಯಾಂಕ್ನ ಶುರು ಮಾಡುವ ಮಾಡಿತು. ಠೇವಣಿ ಸಾಲ ಕೂಡುನನಿಕೆ ಫಲತರತ್ರ ಸೇವೆನ ನೆಫ್ಟ್ ಆರ್ಟಿಜಿಎಸ್ ರ ಮೂಲಕ ವ್ಯವಹಾರ ಮಾಡುವ ಅಂದವುಣುಚಿ. ಈ ನೇರತು ಉಪಾಧ್ಯಕ್ಷ ಚೇಂದ್ರಣ್ಣ ವಸಂತಕುಮಾರ್ ಕೂಡುನನಿಕೆ ಮುಖ್ಯಪಟ್ಟವು ಹಾಜರಿಂಜಿತು. ಕೊಡವ ಒಕ್ಕಡೊಕ್ಕಡ ನಡುವೆ ನಡುಪ 24ನೇ ಕಾಲತ್ರ ಹಾಕಿ ಕಳಿಕೂಟ ಕುಂಡೋಲಂಡ ಹಾಕಿ ನಮ್ಮೆ ದಂಡಾಯಿರ್ತ 24ಂಡ ಕೈಪಿಡಿ ಬಿಡುಗಡೆ ಆಚಿ. ವೆಸ್ಟ್ ಕೊಳಕೇರಿಲುಳ್ಳ ಕುಂಡೋಲಂಡ ಐನ್ ಮನೆಯಲ್ಲಿ ನಿನ್ನಂದು ನಡೆದ ಕಾರ್ಯಕ್ರಮತ್ತು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಕೈಪಿಡಿನ ಬಿಡುಗಡೆ ಮಾಡಿತು. ಅವು ತಕ್ಪರ್ನತ್ತು ಕಲಿಕೂಟತ್ನ ಏರ್ಪಾಡು ಮಾಡುವುದು ಒಂದು ಒಕ್ಕತ್ರ ಜವಾಬ್ದಾರಿ ಅಲ್ಲ. ಎಲ್ಲರೂ ಕೂಡುಚೆಂಗ್ ಮಾತ್ರ ಚಾಯಿಲ್ ನಡೆತೋಕ್ಕೆ ಸಾಧ್ಯ. ಕೊಡವ ಹಾಕಿ ಅಕಾಡೆಮಿರ ಆದನೆಯಲ್ಲಿ ಎಲ್ಲ ತರತ್ರ ಸಹಾಯತ್ನ ಕುಂಡೇಲೊಂಡ ಒಕ್ಕಕ್ಕೆ ಕೊಡಪ್ಪ ಅಂತ ಭರವಸೆ ಕೊಡ್ತದೆ. ಕಲಿಕೂಟಕ್ಕೆ ಓರು ಕಾಲಕ್ಕೆ ಮುಪ್ಪಡೆ ಬೋಂಡಿಯನ್ನ ತಯಾರಿ ಮಾಡಿಕೊಂಡು ಪಣಕಾಸಿನ ಕೂಟಿಬೆಪ್ಪ ವಿಚಾರತು ಒಕ್ಕತ್ರ ಪ್ರತಿಯೊಬ್ಬನು ನಿಗಾಡೋಂಡು ಅನ್ನನೆ ಕೊಡವ ಹಾಕಿ ಅಕಾಡೆಮಿ ನಿರ್ಕು ಮಾಡಿತುಳ ನೇಮತ್ನ ಪಾಲನೆ ಮಾಡೋಣ ಅಂತ ಅವು ಕೇಟಂಡತು. ವಿರಾಜಪೇಟೆಯ ವಿವೇಕ ಜಾಗೃತಿ ಬಳಗ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ ತಿತಿಮತಿ ಇಯಂಗಡ ಕೂಟಾದಿನಲ್ಲಿ ಇದೇ 4 ಚೌವಾಚೆ ಪಲಾಕ 10 ಗಂಟೆಂಜ ವೈಪತ್ತು 4 ಗಂಟೆಗೆ ತನೆ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಪರಂಬಲು ಬಣ್ಣೆ ವೈದ್ಯಕೀಯ ಪಿಂಜ ಕಣ್ಣು ತಪಾಸಣಾ ಶಿಬಿರ ಏರ್ಪಾಡು ಮಾಡಿತು. ವಿರಾಜಪೇಟೆ ಸುತ್ತಮುತ್ತ ಸಾರ್ವಜನಿಕಂಗ ಈ ಶಿಬಿರತ್ರ ಪ್ರಯೋಜನ ಪಡೆದೋಣ ಪ್ರಕಟಣೆ ಕೇಟಂಡಿತು. ಮಡಿಕೇರಿಯ ಆರ್ಮಿ ಕ್ಯಾಂಟೀನ್ಗೆ ನಾಳೆ ಪುದಿಯ ಸಾಮಾನು ಬಪ್ಪಾನ ಉಂಡು ಏದೇ ವ್ಯಾಪಾರ ವಹಿವಾಟು ಇಪ್ಪಿಲ್ಲ ಎಂದು ಕ್ಯಾಂಟೀನ್ರ ವ್ಯವಸ್ಥಾಪಕಂಗ ಪ್ರಕಟಣೆಯಲ್ಲಿ ಅರಿವಿಕೆ ತಂದಿತು. ತಾಲೂಕು ಹೋಮ್ಸ್ಟೇ ಅಸೋಸಿಯೇಷನ್ ರಾದನೆಯಲ್ಲಿ ಜಿಲ್ಲೆಯ ಪ್ರವಾಸಿ ಜಾಗತ್ರ ಮನಾರಾ ಪಿಂಜ ಅರಿವಿಕೆ ಕೊಡಪ ಬೋರ್ಡ್ನ ಬೆಪ್ಪಾಂಡ ಕೂಟಕ್ಕೆ